ತವ ಕಥಾಮೃತಂ ತಪ್ತ ಜೀವನಂ ಕೃಷ್ಣ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ಜನಾ ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾ ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾ ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾ ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾ ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾ ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾ ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾ ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾ ಮಮ ಪ್ರಾಣ ಪ್ರಿಯ ಪಾಹಿ ಮಾ ಮಮ ಪ್ರಾಣ ಮಮ ಪ್ರಾಣ ಪ್ರಿಯ ಪಾಹಿ ಮಾ ಮಮ ಪ್ರಾಣ ಪ್ರಿಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀಕೃಷ್ಣ ಚೈತನ್ಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ ಹರೇ ರಾಮ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ ಭಜೋ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ ಹರೇ ರಾಮ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ರಾಧೇ ಗೋವಿಂದ ಹರೇ ರಾಮ ರಾಧೇ ಗೋವಿಂದ ಭಜ ರಾಧೇ ಗೋಪಾಲ ರಾಧೇ ಗೋವಿಂದ ಭಜ ರಾಧೇ ಗೋಪಾಲ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ ರಾಧೇ ಗೋವಿಂದ ಭಜೋ ರಾಧೇ ಗೋಪಾಲ ರಾಧೇ ಗೋವಿಂದ

ರಾಮಕೃಷ್ಣರು ಕಳೆದ ಶನಿವಾರ ಭಗವಂತನ ನಾಮೋಚ್ಚಾರಣೆಯನ್ನು ಸರ್ವದಾ ಮಾಡ್ತಾ ಇರಬೇಕು. ಕಲಿಯುಗದಲ್ಲಿ ನಾಮ ಮಹಾತ್ಮ್ಯ, ಈ ಯುಗದಲ್ಲಿ ಅನ್ನಗತ ಪ್ರಾಣವಾದ್ರಿಂದ ಯೋಗಾಭ್ಯಾಸ ಸಾಧ್ಯವಿಲ್ಲ. ಆತನ ನಾಮೋಚ್ಚಾರಣೆ ಮಾಡ್ತಾ ಕೈತಾಳ ಹಾಕಿದರೆ ಪಾಪವೆಂಬ ಹಕ್ಕಿಗಳು ಹಾರಿ ಹೋಗಿಬಿಡುತ್ತವೆ ಅಂತ ಹೇಳಿದರು. ಅದನ್ನೇ ನಾವು ಈಗ ಪ್ರಾರಂಭದಲ್ಲಿ ಸಾಕಷ್ಟು ಮಾಡಿದ್ದೇವೆ. ಎಷ್ಟು ಮಾಡಿದರೂ ಸಾಲದು. ಸರಿಯಾಗಿ ಹೇಳಬೇಕು ಅಂತ ಹೇಳಿದರೆ ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಸರಿಯಾದ ರೀತಿಯಲ್ಲಿ ಹಾಡತಕ್ಕಂಥವರು ಮಾತ್ರವೇ ಸೇರಿಕೊಂಡು ತಾಳ ಇತ್ಯಾದಿನೆಲ್ಲ ಜೊತೆಗೂಡಿಸಿಕೊಂಡು 2 ಗಂಟೆಗಳ ಕಾಲ ಅದು ಇದು ಯಾವ ವಿಚಾರಕ್ಕೂ ಅವಕಾಶ ಕೊಡದೇನೇನೆ ಹಾಡ್ತಾ ಇತ್ತು ಅಂತಂದ್ರೆ ಆ ಪಾಪ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಮನಸ್ಸಿನಿಂದ ಚದರಿ ಹೋಗುತ್ತದೆ ಅಂತನ್ನೋದನ್ನು ಅನುಭವಕ್ಕೆ ತಂದುಕೊಳ್ಳಬಹುದು. ಅಷ್ಟೇ ಅಲ್ಲ, ಒಂದು ಬಗೆಯ ಭಾವಾವೇಶವನ್ನು ಕೂಡ ತಂದುಕೊಳ್ಳಬಹುದು. ಭಾವಾವೇಶ ಮೊದಲಿಗೆ ಬೇಕಾಗುತ್ತದೆ. ಯಾವುದೇ ಬಗೆಯ ಮತ್ತು ಕೂಡ ಬರದೇ ಹೋದರೆ ಏನಪ್ಪ ಇದರಿಂದ ಪ್ರಯೋಜನ ಅಂತ. ಗಂಟೆಗಟ್ಟಲೆ ಧ್ಯಾನ ಮಾಡಿದರೂ ಕೂಡ ಕೇವಲ ಆಯಾಸವೇ ವಿನಃ ಮತ್ತು ಬಂದಿರೋದಿಲ್ಲ. ಆದರೆ ಈ ಭಗವನ್ ನಾಮ ಸಂಕೀರ್ತನೆಯ ಮೂಲಕ ಮತ್ತೆ ಬರೋದಕ್ಕೆ ಸಾಧ್ಯ ಇದೆ. ನಾನು ಒಂದಾನೊಂದು ಕಡೆ ನಮ್ಮ ಭಜನೆ ಮಂಡಳಿಯವರನ್ನು ಮಾತ್ರ ಕರೆದುಕೊಂಡು ಸುಮಾರು 2 ಗಂಟೆಗಳ ಕಾಲ ಭಜನೆ ಮಾಡಿದೆ. ಅಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ನಾವು ಎಲ್ಲ ಹಾಡ್ತಾ ಇದ್ವೋ ಆ ಒಂದು ಹಾಲಿನ ಹೊರಗಡೆಯೇ ಅಡುಗೆ ಮಾಡ್ತಾ ಇದ್ರು ಅಡುಗೆ ಭಟ್ರು. ಅವರು ಕೂಡ ಕೇಳ್ತಾ ಮಾಡ್ತಾ ಇದ್ರು ಅಡುಗೆಯನ್ನ. ಕೊನೆಯಲ್ಲಿ ನಮೋ ಗೌರಿ ನಾರಾಯಣಿ ಅಂತನ್ನುವ ಹಾಡನ್ನ ನಾಮ ಸಂಕೀರ್ತನೆಯನ್ನ ಹಾಡ್ತಾ ಅಂತ್ಯ ಮಾಡಿದೆ. ಆ ಹೊತ್ತಿಗೆ ಅಲ್ಲಿರ್ತಕ್ಕಂಥ ಅಡುಗೆ ಭಟ್ರುಗಳೆಲ್ಲ ಕಣ್ಣಲ್ಲಿ ನೀರಿಳಿಸ್ತಾ ಇದ್ರಂತೆ. ಆ ವರ್ತಮಾನ ಆಮೇಲೆ ನಮಗೆ ಸಿಕ್ತು. ಅವರು ಕೂಡ ತಾದಾತ್ಮ್ಯ ಭಾವದಿಂದ ಈ ಹರಿನಾಮೋಚ್ಚಾರವನ್ನ ಕೇಳ್ತಾ ಭಾವವನ್ನ ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಯಿತು, ತಂದುಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತ ನಮಗೆ ವರ್ತಮಾನ. ನಮಗೂ ಕೂಡ ಆ 2 ಗಂಟೆ ನಿರಂತರವಾಗಿ ಮಾಡಿದ್ರಿಂದ ಪ್ರಪಂಚವೇ ಮರೆತು ಹೋಗಿ ಭಗವದ್ಭಾವದಲ್ಲೇ ಮನಸ್ಸು ಲೀನವಾದದ್ದು ಅನುಭವ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಸ್ವಯಂ ಸೇವಕರಿಗೆಲ್ಲ ಬಂತು. ಇಂತಹದ್ದೊಂದನ್ನ ನಾವು ಇಷ್ಟು ಸುಲಭವಾಗಿ ಪಡೆಯೋದಕ್ಕೆ ಸಾಧ್ಯ ಇರುವಾಗ ಯಾತಕ್ಕೆ ಒಂದು ಕೈ ನೋಡಬಾರದು ಅಂತನ್ನುವ ಒಂದು ಹಠ ತೊಡಬೇಕು. ಬಾಕಿ ಉಳಿದ ಮಾತುಕತೆಗಳೆಲ್ಲ ಏನು ಕೆಲಸಕ್ಕೆ ಬಾರದೇ ಇದ್ದು ಎಷ್ಟು ಮಾತಾಡಿದ್ರೂ ಕೂಡ ಕೊನೆಗೂ ಆಯಾಸವೇ ವಿನಃ ಒಂದು ಶಾಂತಿ ತೃಪ್ತಿ ಸಮಾಧಾನ ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದು ಯಾರಿಗೂ ಇವತ್ತಿಗೂ ಬಂದಿಲ್ಲ. ಕೇವಲ ಮಾತಿನಿಂದ ಯಾರಿಗೂ ಏನೂ ಪ್ರಾಪ್ತಿಯಾಗಿಲ್ಲ. ಆದ್ರಿಂದ ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಅನ್ನಗತ ಪ್ರಾಣವಾದ್ರಿಂದ ವಿಶೇಷವಾಗಿ ನಾವು ಅದನ್ನು ಗಮನದಲ್ಲಿಟ್ಕೊಂಡಿರಬೇಕು. ಯೋಗ ಅಂತನ್ನೋದನ್ನು ಮಾಡಕ್ಕೆ ಹೊರಡ್ತೇನೆ, ಏಕಾಗ್ರತೆ ಅಂತನ್ನೋದನ್ನು ತಂದುಕೊಳ್ಳಕ್ಕೆ ಹೊರಡ್ತೇನೆ, ಸಮಾಧಿ ಅಂತನ್ನೋದಕ್ಕೆ ನಾನು ಸಿದ್ಧನಾಗ್ತೇನೆ ಅಂತ ಹೇಳಿದ್ರೆ ಸಾಧ್ಯವಾಗೋದೇ ಇಲ್ಲ. ಆದರೆ ಎಲ್ಲೋ ಅಲ್ಲಿ ಅಲ್ಲಿ ಕೆಲವು ಅತ್ಯಂತ ಶುದ್ಧ ಹೃದಯದ, ಅತ್ಯಂತ ಶುದ್ಧ ದೇಹದ ಮತ್ತು ಎಳೆಯ ವಯಸ್ಸಲ್ಲೇ ಪ್ರಾರಂಭಿಸಿದವರಿಗೆ ಎಲ್ಲೋ ಸಾಧ್ಯವಾಗಬಹುದು, ಬಾಕಿ ಉಳಿದವರಿಗೆ ಕಷ್ಟ. ಶ್ರೀರಾಮಕೃಷ್ಣ ಈ ಮಾತನ್ನ ನಾವು ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಬಳಿಕ ಹೇಳ್ತಾರೆ, ಯಾವಾಗಲೂ ಸತ್ಸಂಗ ಮಾಡುತ್ತಿರಬೇಕು, ಗಂಗೆಯನ್ನು ಸಮೀಪಿಸಿದಷ್ಟು ತಂಪಾದ ಹವಾ ಜಾಸ್ತಿಯಾಗುತ್ತಾ ಬರುತ್ತದೆ, ಬೆಂಕಿಯನ್ನು ಸಮೀಪಿಸಿದಂತೆಲ್ಲ ತಾಪವೂ ಅಧಿಕವಾಗುತ್ತಾ ಬರುತ್ತದೆ. ಯಾವಾಗಲೂ ಸತ್ಸಂಗ ಮಾಡ್ತಾ ಇರಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿದ್ರು. ಸತ್ಸಂಗ ಅಂತ ಹೇಳಿದ್ರೆ ಏನು? ಸಾಧು ಸಂಘ ಅಂತ ಒಂದು ಅರ್ಥ. ಆದರೆ ಆ ಸತ್ಸಂಗವನ್ನು ಮತ್ತೆ ಮತ್ತೆ ಎಲ್ಲಿ ಪಡೆಯಕ್ಕೆ ಸಾಧ್ಯ? ಎಷ್ಟು ಜನ ಸಾಧುಗಳಿದ್ದಾರೆ? ಬೀದಿ ಬೀದಿಗೆಲ್ಲ ಸಾಧುಗಳು ಸಿಗೋದಕ್ಕೆ ಸಾಧ್ಯವೇ? ಸಾಧುಗಳು ಅಂತಂದ್ರೆ ಸದಾ ಹರಿನಾಮ ಸಂಕೀರ್ತನೆಯಲ್ಲೇ ಇರಬೇಕು, ಅವರು ಹರಿನಾಮ ಭಾವದಲ್ಲೇ ಇರಬೇಕು, ಹರಿಭಾವದಲ್ಲೇ ಇರಬೇಕು, ಭಗವದ್ ಭಾವದಲ್ಲೇ ಇರಬೇಕು, ಅವರು ಮಾತ್ರವೇ ಸಾಧುಗಳು. ಅಂತಹ ಸಾಧುಗಳು ಎಷ್ಟು ಜನ ಸಿಕ್ಕೋದಕ್ಕೆ ಸಾಧ್ಯ? ಸನ್ಯಾಸಿಗಳು ಎಷ್ಟು ಜನ ಸಿಕ್ಕೋದಕ್ಕೆ ಸಾಧ್ಯ? ಆದರೆ ಸತ್ಸಂಗ ಅಂತ ಮಾತ್ರಕ್ಕೆ ಕೇವಲ ಸನ್ಯಾಸಿಗಳ ಸಂಘ ಅಂತ ಅರ್ಥ ಅಲ್ಲ. ಸಾಧು ಸಂಘ, ಸತ್ಸಂಗ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಗೃಹಸ್ಥರಾಗಿ ಇದ್ದುಕೊಂಡು ಕೂಡ ಸಾಧು ಜೀವನವನ್ನು ನಡೆಸುವವರು, ಸತ್ಪುರುಷರಾಗಿ ಅವರು ಇದ್ದಾರೆ. ಅವರನ್ನು ನಾವಾಗಿ ಹೋಗಿ ಹುಡುಕಬೇಕು. ಯಾಕೆ ನಾವಾಗಿ ಹೋಗಿ ಹುಡುಕಬೇಕು? ಅವರಾಗೆ ಬಂದು ಬಂದು ಬೀಳ್ತಕ್ಕಂಥವ್ರು ಸಾಧುಗಳಾಗೋದಕ್ಕೆ ಸಾಧ್ಯವಿಲ್ಲ. ನೋಡಿ, ನಾನು ಸಾಧು ಅಂತ ಯಾರು ಹೇಳ್ತಾನೆ? ನಿಜವಾದ ಸಾಧು ನಾನು ಸತ್ಪುರುಷ ಅಂತ ಯಾವ ಸತ್ಪುರುಷ ತಾನೆ ತಾನಾಗಿ ಬಂದು ಹೇಳ್ತಾನೆ? ಆದ್ರಿಂದ ನಾವೇ ಕಷ್ಟಪಟ್ಟುಕೊಂಡು ಹುಡುಕೊಂಡು ಹೋಗಬೇಕು, ಹಲವಾರು ಪರೀಕ್ಷೆಗಳನ್ನು ಒಡ್ಡಬೇಕು. ಅವರು ನಿಜವಾಗಿಯೂ ಸತ್ಪುರುಷರೇ ಹೌದೇ, ಭಗವನ್ ನಾಮದಲ್ಲಿ ಮಾತ್ರ ಆಸಕ್ತರಾಗಿರುವವರೇ ಅವರು ಅಂತನ್ನೋದನ್ನ ಪತ್ತೆ ಹೆಚ್ಚಿ ಆಮೇಲೆ ನಿರಂತರವಾಗಿ ಅವರ ಒಂದು ಸಂಪರ್ಕವನ್ನ ಪಡೆಯಬೇಕು. ಈ ಬಸವನಗುಡಿಯಲ್ಲಿ ಇರ್ತಕ್ಕಂಥವರಿಗೇನೋ ಬೆಂಗಳೂರು ಆಶ್ರಮ ಸಿಕ್ತು, ಆದರೆ ದೂರ ದೂರದಲ್ಲಿ ಇರುವವರಿಗೆಲ್ಲ ಮತ್ತೆ ಮತ್ತೆ ಬಂದು ಹೋಗೋದಕ್ಕೆ ಎಲ್ಲ ಅವಕಾಶ ಸಿಗ್ತದೆ? ಅವರೆಲ್ಲ ಅಲ್ಲೇ ಅಂತಹ ಸತ್ಪುರುಷರನ್ನ ಕಂಡುಕೊಳ್ಬೇಕು. ಆಮೇಲೆ ಇನ್ನೊಂದು ಅರ್ಥ ಇದೆ, ಸತ್ಯಸ್ವರೂಪನಾದ ಪರಮಾತ್ಮ, ಅವನ ಕುರಿತಾದಂತಹ ಗುಣಗಾನವನ್ನು ಮಾಡಲಾಗಿದೆ ಭಾಗವತದಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ. ಈಗ ನಮ್ಮ ಕಣ್ಣು ಮುಂದಿದೆ ಶ್ರೀರಾಮಕೃಷ್ಣ ವಚನ ವೇದ. ಈ ಪುಸ್ತಕಗಳೇ ನಮಗೆ ಸತ್ಸಂಗವನ್ನು ಒದಗಿಸಿಕೊಡಬಲ್ಲವು. ಅವುಗಳ ಆಳಕ್ಕೆ ಮುಳುಗಿದಷ್ಟು ಅವುಗಳು ನಮ್ಮ ಮನಸ್ಸಿನ ಮೇಲೆ ಉಂಟು ಮಾಡತಕ್ಕಂತಹ ಸತ್ ಪರಿಣಾಮ ಅದು ಎಂಥದ್ದು ಅಂತನ್ನೋದನ್ನ ನಾವೇ ಅನುಭವಕ್ಕೆ ತಂದುಕೊಳ್ಳಬಹುದು. ಆದ್ದರಿಂದ ಈ ಮೂರು ಪ್ರಕಾರವಾಗಿ ನಾವು ಸತ್ಸಂಗವನ್ನು ಆಚರಿಸಬಹುದು. ಸತ್ಸಂಗದಿಂದ ಏನು ಪ್ರಯೋಜನ ಅಂತನ್ನೋದನ್ನು ಶ್ರೀರಾಮಕೃಷ್ಣ ತುಂಬಾ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಗಂಗೆಯನ್ನು ಸಮೀಪಿಸಿದಷ್ಟು ತಂಪಾದ ಹವಾ ಜಾಸ್ತಿಯಾಗ್ತಾ ಬರುತ್ತದೆ ಅಂತ. ಬೆವರ್ತಾ ಇರತಕ್ಕಂಥವನು ಗಂಗಾನದಿಯತ್ತ ಧಾವಿಸಬೇಕು. ಹೇಗೆ ಆ ಗಂಗೆಯ ತಂಗಾಳಿ ಬೀಸ್ತಾ ಇದ್ರೆ ಮೈಗೆ ತಂಪಿನ ಅನುಭವ ಬರುತ್ತದೋ ಅದೇ ರೀತಿಯಲ್ಲಿ ಸತ್ಪುರುಷರ ಸಹವಾಸ ಮಾಡಿದರೆ, ಸದ್ಗ್ರಂಥಗಳ ಅಧ್ಯಯನದಲ್ಲಿ ನಿರತರಾದರೆ ಆ ಬಗೆಯ ತಂಪಿನ ಅನುಭವ ನಮ್ಮ ಮನಸ್ಸಿಗೆ ಆಗ್ತದೆ ಅಂತ. ಬೆಂಕಿಯನ್ನು ಸಮೀಪಿಸಿದಂತೆಲ್ಲ ತಾಪವೂ ಅಧಿಕವಾಗ್ತಾ ಬರುತ್ತದೆ. ಪ್ರಾಪಂಚಿಕರು, ಪ್ರಾಪಂಚಿಕತೆ ಅಂತ ಹೇಳ್ತಕ್ಕಂಥದ್ದೇ ಬೆಂಕಿ. ಪ್ರಾಪಂಚಿಕರು ಸಹವಾಸ ಮಾಡಿದಷ್ಟು ನಮಗೆ ತಾಪ ಅಧಿಕವಾಗುತ್ತದೆ ವಿನಃ ಶಾಂತಿ ಖಂಡಿತ ಬರೋದಿಲ್ಲ. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಸೋಮಾರಿತನದಿಂದ ಆಲಸ್ಯದಿಂದ ಏನೂ ದೊರೆಯದು. ಯಾರಿಗೆ ಈ ಪ್ರಾಪಂಚಿಕ ವಸ್ತುಗಳಲ್ಲಿ ಭೋಗಾಸಕ್ತಿ ಇರುವುದೋ ಅವರು ಆಧ್ಯಾತ್ಮಿಕ ಉನ್ನತಿಯ ಸಂಬಂಧವಾಗಿ ಹೇಳುತ್ತಾರೆ, ಆಗುತ್ತೆ ಆಗುತ್ತೆ ಒಂದಲ್ಲ ಒಂದು ದಿನ ಭಗವಂತನನ್ನು ಪಡೆದುಕೊಳ್ತೇವೆ. ಇದು ಎರಡು ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಒಂದನೇದಾಗಿ ಸೋಮಾರಿತನದಿಂದ ಆಲಸ್ಯದಿಂದ ಏನು ದೊರೆಯದು ಅಂತ. ಇದೊಂದು ಬಹಳ ಗಮನಿಸಬೇಕಾದಂತಹ ಅಂಶ. ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನು ಸಂಚರಿಸಿದಂತಹ ಸಂದರ್ಭದಲ್ಲಿ ಭಾರತದ ಜನ ಅಜ್ಞಾನದಿಂದ ಮಾತ್ರ ಅಲ್ಲ, ಆಲಸ್ಯದಲ್ಲಿ ಕೂಡ ಮುಳುಗಿ ಹೋಗಿದ್ದಾರೆ ಸೋಮಾರಿತನ ಅಂತ ಹೇಳ್ತಕ್ಕಂಥದ್ದು ಅವ್ರನ್ನ ಆವರಿಸಿಕೊಂಡು ಬಿಟ್ಟಿದೆ. ಸೋಮಾರಿ ಅವನು ಏನನ್ನೂ ಕೂಡ ಸಂಪಾದಿಸಲಾರ. ಯಾರು ಕಾರ್ಯಶೀಲನಾಗಿರ್ತಾನೋ ಅವನು ಮಾತ್ರವೇ ಏನನ್ನಾದರೂ ಸಂಪಾದಿಸಿಕೊಳ್ಳಬಲ್ಲ ಅಂತನೋ ಮಾತನ್ನು ನಾವು ಮತ್ತೆ ಮತ್ತೆ ಮನನ ಮಾಡಲಿಕ್ಕೆ ಯೋಗ್ಯವಾಗಿದೆ. ಅದು ನಮ್ಮ ದೇಶದ ಅಧೋಗತಿಗೆ ಅಜ್ಞಾನ ಒಂದು ಕಾರಣವಾದರೆ ಸೋಮಾರಿತನ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಕಾರಣ. ಬಡತನ ಅಂತ ಹೇಳ್ತಕ್ಕಂಥದ್ದು ಏನಾದರೂ ಇವತ್ತು ನಾವು ಕಾಣ್ತಾ ಇದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಸೋಮಾರಿತನ. ಇನ್ನು ಬೇರೆ ಬೇರೆ ಕಾರಣ ಇರಬಹುದು, ಗ್ರಹಚಾರ ಇರಬಹುದು, ಪೂರ್ವಜನ್ಮದ ಕರ್ಮ ಇರಬಹುದು, ಆ ವಿಚಾರ ಬೇರೆ. ಆದರೆ ಮುಖ್ಯವಾದ ಕಾರಣ ಸೋಮಾರಿತನವೇ. ಯಾರು ಟ್ರೈ ಅಗೇನ್ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೋ ಅವನು ಖಂಡಿತವಾಗಿ ಬಡವನಾಗೋದಿಲ್ಲ. ಹಾಗೇನೇ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಾಲ್ಕು ದಿನ ಪ್ರಯತ್ನ ಮಾಡಿ ಬಿದ್ದೋಗ್ಬೋದು, ಪುನಃ ಎದ್ದು ಪ್ರಯತ್ನ ಮಾಡಬೇಕು, ಪುನಃ ಎದ್ದು ಪ್ರಯತ್ನ ಮಾಡಬೇಕು, ಪುನಃ ಎದ್ದು ಪ್ರಯತ್ನ ಮಾಡಬೇಕು. ಕೊನೆಗೆ ಒಂದು ದಿನ ಎದ್ದು ನಿಲ್ಲುವುದಲ್ಲದೇನೆ ಓಡಾಡುವಂತಹ ಸಾಮರ್ಥ್ಯವನ್ನು ಪಡೀಲೇಬೇಕು. ಇದು ಒಂದು ಅತ್ಯಂತ ಅನಿವಾರ್ಯವಾದಂತಹ ನಿಯಮ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತದೆ. ಆದರೆ ಬುದ್ಧಿ ಉಪಯೋಗಿಸಿ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತಾ ಮಾಡ್ತಾ ಬುದ್ಧಿ ಉಪಯೋಗಿಸತಕ್ಕಂತಹ ವಿಧಾನವೂ ಕೂಡ ತಿಳಿದು ಬರುತ್ತದೆ. ಇದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಪ್ರಯತ್ನದಲ್ಲಿಯೇ ನಮ್ಮ ಬುದ್ಧಿ ಚಿಗುರುತ್ತದೆ, ಬುದ್ಧಿಯಲ್ಲಿ ಚುರುಕು ಉತ್ಪನ್ನವಾಗುತ್ತದೆ. ಅದಕ್ಕೋಸ್ಕರವೇ ಯೋಗಗಳಲ್ಲಿ ಕರ್ಮಯೋಗವನ್ನ ಮೊದಲ ಯೋಗವನ್ನಾಗಿ ಹಾಕಿದ್ದಾರೆ. ಕರ್ಮಯೋಗವನ್ನು ಮಾಡ್ತಾ ನಮ್ಮ ಹೃದಯ ಶುದ್ಧಿಯಾಗೋದ್ರೊಂದಿಗೆ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಚುರುಕಾಗುತ್ತದೆ. ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನು ನಾವು ಗಮನಿಸುವುದಲ್ಲದೆ ಶಾರದಾದೇವಿಯವರು ಕೂಡ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಎಂತಹ ಪರಾಕ್ರಮಶಾಲಿಯಾದಂತಹ ಸಿಂಹವಾಗಿದ್ರೂ ಕೂಡ ಕೇವಲ ಮಲಗಿಕೊಂಡು ಬಾಯಿ ತೆರೆದುಕೊಂಡು ಕುಳಿತಿದ್ರೆ ಯಾವ ಜಿಂಕೆನೂ ಅದ್ರ ಬಾಯಿಗೆ ಬಂದು ಬೀಳೋದಿಲ್ಲ ಅಂತ. ಅದು ಸಿಂಹವೇ ಆಗಿದ್ರೂ ಕೂಡ ಮಲಗಿಕೊಂಡಿದ್ದ ಪಕ್ಷದಲ್ಲಿ ಜಿಂಕೆ ಅದ್ರ ಬಾಯಿಗೆ ಬಂದು ಬೀಳೋದಿಲ್ಲ. ಅದೇ ಬೇಟೆ ಆಡಬೇಕು, ಓಡಾಡಬೇಕು. ಪ್ರಾಣಿಗಳಲ್ಲಿ ಯಾವುದು ಓಡಾಡಿ ಬೇಟೆಯನ್ನು ಪಡೆಯೋದಕ್ಕೆ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತವೋ ಅವುಗಳು ಸತ್ತೇ ಹೋಗಿಬಿಡುತ್ತವೆ. ಸಾಧ್ಯವಾದಷ್ಟು ಬೇಗ ಸತ್ತು ಹೋಗ್ಬಿಡುತ್ತೆ, ಇನ್ನು ತಾನು ಬದುಕಿ ಪ್ರಯೋಜನ ಇಲ್ಲ ಅಂತ. ಪ್ರಯತ್ನಶೀಲವಲ್ಲದಂತಹ ಪ್ರಾಣಿಗಳು ಈ ಜಗತ್ತಿನಲ್ಲಿ ಬದುಕೋದೇ ಇಲ್ಲ. ಮನುಷ್ಯ ಮಾತ್ರವೇ. ಏನು ಪ್ರಯತ್ನ ಮಾಡದಿದ್ರು ಕೂಡ ಅವರವ್ರನ್ನ ಬೇಡಿ ಕಾಡಿ ಅವ್ರಿಗೆ ಕೊಡ್ತಕ್ಕಂತಹ ದಾನಿಗಳು ಕೂಡ ಇದ್ದಾರೆ. ಭಗವಂತ ವ್ಯವಸ್ಥೆ ಮಾಡಿದ್ದಾನೆ, ಬದುಕೊಂಡಿದ್ದಾನೆ ಮನುಷ್ಯ. ಆದರೆ ಲೌಕಿಕ ಅರ್ಥದಲ್ಲಿ ಬದುಕಬಹುದು, ಹೊಟ್ಟೆ ಹೊರಕೊಂಡು ಬದುಕಬಹುದು. ಆದರೆ ಆಧ್ಯಾತ್ಮಿಕವಾಗಿ ಬದುಕಬೇಕಾದ್ರೆ ನಿರಂತರವಾದಂತಹ ಪ್ರಯತ್ನ ಬೇಕೇ ಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಶ್ರೀರಾಮಕೃಷ್ಣರು, ಸೋಮಾರಿತನದಿಂದ ಆಲಸ್ಯದಿಂದ ಏನೂ ದೊರೆಯದು. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಯಾರಿಗೆ ಈ ಪ್ರಾಪಂಚಿಕ ವಸ್ತುಗಳಲ್ಲಿ ಭೋಗಾಸಕ್ತಿ ಇರುವುದೋ ಅವರು ಆಧ್ಯಾತ್ಮಿಕ ಉನ್ನತಿಯ ಸಂಬಂಧವಾಗಿ ಹೇಳ್ತಾರೆ, ಆಗುತ್ತೆ ಒಂದಲ್ಲ ಒಂದು ದಿನ ಭಗವಂತನನ್ನು ಪಡೆದುಕೊಳ್ತೇವೆ. ಇದು ನೆಸೆನೆಸೆ ಅವಲಕ್ಕಿಯ ಬುದ್ಧಿ ಎಂದು ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳಿದ್ದಾರೆ. ಒಂದು ಬಡಿದ್ರೆ ನಮಗಿಂತಲೂ ಎತ್ತರಕ್ಕೆ ಹಾರತಕ್ಕಂತಹ ಚಿಂಬತಕ್ಕಂತಹ ಫುಟ್ಬಾಲ್ ಆಗ್ಬೇಕು ನಾವು, ಚೆಂಡಾಗ್ಬೇಕು ನಾವು. ನೆಸೆನೆಸೆ ಅವಲಕ್ಕಿ ಅಂತಂದ್ರೆ ಮೊದಲೇ ಅವಲಕ್ಕಿ, ಅದು ಚಪ್ಪಟೆ ಸಾಲದಿದ್ದಕ್ಕೆ ಅದ್ರ ಮೇಲೆ ನೀರು ಬಿದ್ದು ಮೃದುವಾಗಿದೆ, ಅದು ನೆಲದ ಮೇಲಿದೆ. ಅದನ್ನ ಮೇಲೆತ್ತಬೇಕು ಅಂತ ಹೇಳಿ ಸುಮ್ಮನೆ ಬೆರಳಿನಲ್ಲಿ ಒತ್ತಿದ್ರೆ ಸಾಕು, ಅದು ಮೇಲೇಳೋ ಮಾತಿರ್ಲಿ ನೆಲಕ್ಕೆ ಅಂಟುಕೊಂಡು ಬಿಡ್ತದೆ, ಅದು ನೆಲದೊಂದಿಗೆ ಒಂದಾಗಿ ಹೋಗ್ಬಿಡ್ತದೆ. ಅದು ಇದಕ್ಕೆ ನೆಸೆನೆಸೆ ಅವಲಕ್ಕಿ ಬುದ್ಧಿ ಅಂತ ಹೆಸರು. ಪ್ರಾಪಂಚಿಕರಿಗೆ ಈ ಬುದ್ಧಿ. ಪ್ರಾಪಂಚಿಕರು ಅಂತಂದ್ರೆ ಯಾರು? ಯಾರು ಇಂದ್ರಿಯ ಭೋಗದಲ್ಲಿ ಅನುರಕ್ತರಾಗಿದ್ದಾರೋ ಅವರು. ಎಲ್ಲರನ್ನೂ ಒಂದೇ ಸಮನೆ ಪ್ರಾಪಂಚಿಕರು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಕೇವಲ ಗೃಹಸ್ಥರು ಒಂದು ಮಾತ್ರಕ್ಕೆ ಅವ್ರನ್ನೆಲ್ಲ ಪ್ರಾಪಂಚಿಕರು ಅಂತ ಹೇಳೋದಕ್ಕಾಗೋದಿಲ್ಲ. ಎಷ್ಟೋ ಜನ ಗೃಹಸ್ಥರು ಸ್ವಾಮಿ ವಿವೇಕಾನಂದರು ಸಂಚಾರ ಮಾಡಿ ಕಂಡುಕೊಂಡಂತಹ ಒಂದು ಸತ್ಯವನ್ನು ಹೇಳ್ತಾರೆ. ಎಷ್ಟೋ ಜನ ಗೃಹಸ್ಥರು ಸರ್ವಸಂಗ ಪರಿತ್ಯಾಗ ಮಾಡಿದಂತಹ ಸನ್ಯಾಸಿಗಳಿಗಿಂತಲೂ ಹೆಚ್ಚು ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರೆದಿದ್ದಾರೆ ಅಂತ. ಆದ್ರಿಂದ ಗೃಹಸ್ಥರು ಅಂತ ಹೇಳಿದ್ರೆ ಪ್ರಾಪಂಚಿಕರು ಅಲ್ಲ. ಯಾರು ಕಾಮಕಾಂಚನದಲ್ಲಿ ವಿಶೇಷವಾದಂತಹ ಅನುರಕ್ತಿಯನ್ನು ತಾಳಿದ್ದಾರೋ ಅವರು ಏನು ಹೇಳ್ತಾರಂತೆ, ಅಯ್ಯೋ ಇಷ್ಟು ಬೇಗ ಅದೆಲ್ಲ ಯಾತಕ್ಕೆ ಆಗತ್ತೆ, ಒಂದು ಆನಂದ ಕಾಲದಲ್ಲಿ ಭಗವಂತ ಸಾಕ್ಷಾತ್ಕಾರ ಕೊಡದೆ ನಮಗಲ್ಲದೆ ಇನ್ಯಾರಿಗೆ ಕೊಡೋದು? ಅವನು ಸಾಕ್ಷಾತ್ಕಾರ ಕೊಡ್ತಾನೆ, ಒಂದಲ್ಲ ಒಂದು ದಿವಸ ಸಾಕ್ಷಾತ್ಕಾರ ಆಗುತ್ತೆ ಅಂತ ಈ ರೀತಿಯಲ್ಲಿ ಹೇಳ್ತಾರಂತೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ, ಒಮ್ಮೆ ನಾನು ಕೇಶವಸೇನಿಗೆ ಹೇಳಿದೆ, ಮಗ ತನ್ನ ಹಿಸ್ಸೆಗಾಗಿ ವ್ಯಾಕುಲನಾಗಿದ್ದರೆ ಪ್ರಾಪ್ತ ವಯಸ್ಸಿಗೆ ಇನ್ನೂ 3 ವರ್ಷ ಇದೆ ಎನ್ನುವಾಗಲೇ ತಂದೆ ಆತನಿಗೆ ಅವನ ಪಾಲಿನ ಹಿಸ್ಸೆ ಕೊಟ್ಟುಬಿಡ್ತಾನೆ. ಮಗು ಹಾಸಿಗೆಯಲ್ಲಿ ಮಲಗಿಕೊಂಡು ಹಾಲಿನ ಬಾಟ್ಲು ಚೀಪ್ತಾ ಇರುವವರೆಗೆ ತಾಯಿ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ. ಆದರೆ ಯಾವಾಗ ಮಗು ಹಾಲಿನ ಬಾಟಲನ್ನ ಬಿಸಾಡಿ ಚಿತ್ಕಾರ ಮಾಡ್ತದೋ ಆಗ ಒಲೆ ಮೇಲಿದ್ದಂತಹ ಅನ್ನದ ತಪ್ಪಲೆ ಅದನ್ನು ಕೆಳಕ್ಕಿಳಿಸಿ ಓಡ್ ಬಂದು ಮಗುವನ್ನು ಎತ್ಕೊಂಡು ಸ್ತನ ಕೊಡ್ತಾಳೆ. ಇದನ್ನೆಲ್ಲ ನಾನು ಕೇಶವನಿಗೆ ಹೇಳಿದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಎರಡು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಪಾಲಿಗಾಗಿ ಹಠ ಮಾಡತಕ್ಕಂತಹ ಮಗನ ಉದಾಹರಣೆ. ಒಂದು ಪಾಲನ್ನ ತೆಗೆದುಕೊಳ್ಬೇಕಾದ್ರೆ ಅವನಿಗೆ ವಯಸ್ಸು ಬಂದಿರಬೇಕು. ವಯಸ್ಸಿಗೆ ಮೊದಲೇನೇನೆ ಅವನು ಪಾಲು ಕೇಳ್ತಾನೆ ಅಂತ ಇಟ್ಕೊಳ್ಳೋಣ. ಒಂದು 3 ವರ್ಷ ಇನ್ನೂ ಇದೆ, ಆದರೂ ಹಠ ಮಾಡ್ತಾ ಇದ್ದಾನು, ನನಗೆ ಪಾಲು ಬೇಕು, ನನ್ನ ಪಾಳೆ ನಾನು ಇರ್ತೀನಿ ಅಂತ. ಕಲಿಯುಗದಲ್ಲಿ ಅದೆಲ್ಲ ಸಾಧ್ಯ. ಈಗ ಶ್ರೀರಾಮಕೃಷ್ಣ ಅದನ್ನು ಉದಾಹರಣೆಯಾಗಿ ಹೇಳ್ತಾ ಇದ್ದಾರೆ. ವಯಸ್ಸಿಗೆ ಬರಲಿಲ್ವೋ ನೀನು, ನಿನ್ನ ಪಾಲನ್ನ ಹೇಗೆ ಕೊಡೋಕ್ಕಾಗತ್ತೆ ನಾನು ಅಂತ ಹೇಳೋದಿಲ್ವಂತೆ. ಅವನ ಹಠವನ್ನು ನೋಡಿ ಅವನ ಪಾಲಿನ ಹಿಸೆಯನ್ನು ಅವನಿಗೆ ಕೊಟ್ಬಿಡ್ತಾನಂತೆ. ಹಾಗೇನೇನೆ ನಮಗೆ ಸಾಕ್ಷಾತ್ಕಾರಕ್ಕೆ ಇನ್ನೂ ಸರಿಯಾದ ಕಾಲ ಬಂದಿರೋದಿಲ್ಲ ಅಂತ ನೀ, ಅದೇನೋ ಎಷ್ಟೋ ವರ್ಷ ಹೋಗಬೇಕೋ, 8 ವರ್ಷ ಸಾಧನೆ ಮಾಡಿದ ಮೇಲೆ ಮಾತ್ರ ಸಾಕ್ಷಾತ್ಕಾರ ಅಂತೆಲ್ಲ ಒಂದು ಕ್ರಮ ಅಂತ ಇರುತ್ತೆ. ಆ ಪ್ರಕಾರ ನಾವಿನ್ನೂ ಆ ಮಟ್ಟ ಮುಟ್ಟಿರಲ್ಲ. ಆದ್ರೆ ನಮ್ಮ ಹಠ ಮಾತ್ರ ದೇವರ ಜೊತೆಲಿ ಜಾಸ್ತಿ ಆಗಿರುತ್ತೆ. ನನಗಿವತ್ತೇ ಬೇಕು ಸಾಕ್ಷಾತ್ಕಾರ, ಆಗೋದಿಲ್ಲ ನೀನು ಕೊಡದೇ ಇದ್ರೆ ಅಂತ ಹೇಳ್ತಕ್ಕಂಥ ಹಠವನ್ನು ನಾವು ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಮಾಡಿದ್ರೆ ಭಗವಂತ ಏನು ಸಾಕ್ಷಾತ್ಕಾರ ಕೊಡೋದಿಲ್ವೇ? ಕೊಟ್ಟೆ ಕೊಡ್ತಾನೆ ಅಂತನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಾಕುಲತೆಗೆ ಅಂತ ಒಂದು ಶಕ್ತಿ ಇದೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಮಗು ಅದು ಸುಮ್ಮನಿರ್ಲಿ ಅಂತಂದ್ಬಿಟ್ಟಿದೆ, ಹಾಲಿನ ಬಾಟ್ಲನ್ನ ಅದರ ಬಾಯಿಗೆ ಹಾಕಿಟ್ಟಿರ್ತಾರೆ. ಅದರ ಏನೋ ಇರುದಲ್ಲ ರಬ್ಬರ್ದು ಬಂದಿದೆ, ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಅದು ಚೀಪ್ತಾ ಇರುತ್ತದೆ. ಆದರೆ ಅದಕ್ಕೆ ಯಾವಾಗ ಬೇಸರ ಆಗುತ್ತೋ, ಅಮ್ಮ ಬೇಕು ಅಂತ ಮನಸ್ಸಾಗುತ್ತೋ, ಅದನ್ನು ಎಷ್ಟು ಬಿಟ್ಟು ಕೂಗು ಶುರು ಮಾಡುತ್ತಂತೆ. ಯಾವ ರೀತಿಯಲ್ಲಿ ಕೂಗುತ್ತಂತೆ, ಉಸಿರು ಕಟ್ಟಿಕೊಂಡು ಕೂಗುತ್ತಂತೆ. ಆಗ ತಾಯಿ ಏನ್ ಮಾಡ್ತಾಳಂತೆ, ಅನ್ನದ ತಪ್ಪಲೆಯನ್ನ ಒಲೆಯ ಮೇಲಿದ್ದಂತ ಅನ್ನದ ತಪ್ಪಲೆಯನ್ನು ಬೇಗ ಕೆಳಕ್ಕೆ ಇಳಿಸಿ ಓಡ್ ಬಂದು ಮಗುವನ್ನು ಎತ್ಕೊಂಡು ಸ್ತನ ಕೊಡ್ತಾಳಂತೆ. ವ್ಯಾಕುಲತೆಯ ಕರೆಗೆ ಭಗವಂತ ಯಾವ ರೀತಿಯಲ್ಲಿ ಹೋಗೊಟ್ಟು ಓಡಿ ಬರ್ತಾನೆ ಅಂತನ್ನೋದನ್ನ ಎಷ್ಟು ಸ್ವಾರಸ್ಯವಾಗಿ ನಮ್ಮ ಮುಂದಿಟ್ಟಿದ್ದಾರೆ ಶ್ರೀರಾಮಕೃಷ್ಣರು. ಹೀಗೆಲ್ಲ ಹೇಳಿ ಆದಮೇಲೆ ಇದನ್ನೆಲ್ಲ ನಾನು ಕೇಶವನಿಗೆ ಹೇಳಿದೆ. ಶ್ರೀರಾಮಕೃಷ್ಣ ನಾನು ಅಂತ ಹೇಳ್ತಕ್ಕಂಥ ಶಬ್ದವನ್ನು ಉಪಯೋಗಿಸಿದವರೇ ಅಲ್ಲ. ಇಲ್ಲಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗೆ ಅಂತಲ್ಲೇ ಮಾತಾಡ್ತಕ್ಕಂಥವ್ರು. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ನಾನು ಕೇಶವನಿಗೆ ಇದನ್ನೆಲ್ಲ ಹೇಳಿದೆ. ನಾನು ಅಂತ ಶಬ್ದವನ್ನು ಉಪಯೋಗಿಸಿದ ಒಂದು ವಿಚಾರವಾದ್ರೆ ನಾನು ಇದನ್ನೆಲ್ಲ ಹೇಳಿದೆ, ಅವನಿಗೆ ಹೇಳಿದೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಇಲ್ಲಿ ಏನು ಹೇಳಬೇಕು, ಅದನ್ನು ಹೇಳಿದ್ದಾಯ್ತು, ಹೇಳಿ ಸುಮ್ಮನೆ ಇರಬಹುದಾಗಿತ್ತಲ್ಲ ಅಂತ ಕೇಳಿದ್ರೆ, ಆತ್ಮೀಯರ ಮುಂದೆ ಕುಳಿತಾಗ ಇದೆಲ್ಲ ಅಹಂಕಾರದ ಮಾತಾಗಿ ಕಾಣಿಸೋದಿಲ್ಲ. ಆತ್ಮೀಯರು ಸೇರಿದಾಗ ಕಥೆಯೇ ಬೇರೆ. ಅಲ್ಲೆಲ್ಲ ಲೋಕಾಭಿರಾಮಕ್ಕೆ ಬಂದ್ಬಿಡ್ತೀವಿ ನಾವು, ಕ್ರಮ ನಿಯಮಗಳನ್ನೆಲ್ಲ ಅನುಸರಿಸೋದಿಲ್ಲ. ಆ ಆತ್ಮೀಯರು ಎದುರುಗಡೆ ಕುಳಿತಿರ್ತಕ್ಕಂಥ ಆತ್ಮೀಯರು ಕೂಡ ಏನ್ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ, ಏನು ಸುಮ್ಮನೆ ನಾನು ಅವ್ರಿಗೆ ಹೇಳಿದೆ, ಇವ್ರಿಗೆ ಹಂಗೆ ಹೇಳಿದೆ, ಇವ್ರಿಗೆ ಹಾಗೆ ಹೇಳಿದೆ, ಇವ್ರಿಗೆ ಹೀಗೆ ಹೇಳಿದೆ ಅಂತ ಹೇಳಿ ಹೇಳ್ತಾ ಇದಾರಲ್ಲ ಇವರು ಅಂತ ಈ ರೀತಿ ತಿಳ್ಕೊಳ್ಳೋದಿಲ್ಲ. ನೋಡಿದ್ರ ಆತ್ಮೀಯತೆಗೂ ಹೊಸಬರಿಗೂ ಎಷ್ಟು ವ್ಯತ್ಯಾಸ ನೋಡಿ, ಆತ್ಮೀಯರಿಗೂ ಹೊಸಬರಿಗೂ ಎಷ್ಟು ವ್ಯತ್ಯಾಸ ನೋಡಿ. ಫಾರ್ಮ್ಯಾಲಿಟೀಸ್ ಫಾರ್ಮ್ಯಾಲಿಟೀಸ್ ಅಂತ ಹೇಳ್ತಾ ಇದಕ್ಕೆ ಆತ್ಮೀಯರ ಮುಂದೆ ಫಾರ್ಮ್ಯಾಲಿಟೀಸ್ ಯಾವುದೂ ಇರೋದಿಲ್ಲ, ಕ್ರಮ ನಿಯಮಗಳೇನೂ ಇರೋದಿಲ್ಲ. ಲೋಕಾಭಿರಾಮವಾಗಿ ನಾವು ಮಾತಾಡ್ಕೊಂಡು ಹೊರಟೋಗ್ತಾ ಇರ್ತೀವಿ. ಆತ್ಮೀಯತೆಯ ಲಕ್ಷಣ ಅದು. ಆತ್ಮೀಯರೊಂದಿಗೆ ಮಾತನಾಡುವಾಗ ಪಕ್ಕದ ಮನೆಯವನೋ ಅಥವಾ ಬೇರೆ ಊರಿನವನೋ ಬಂದು ಕೂತ್ಕೊಂಡ ಅಂತ ಇಟ್ಕೊಳ್ಳಿ. ಈ ಆತ್ಮೀಯರೊಂದಿಗೆ ನಾವು ಈ ಧಾಟಿಯಲ್ಲಿ ಮಾತಾಡ್ತ ಅವರು ಕೇಳಿಕೊಂಡು ಅದನ್ನ ಅಪಾರ್ಥ ಮಾಡ್ಕೊಂಡು ಹೋಗಿ ಇವರು ಹೀಗೆಲ್ಲ ಮಾತನಾಡ್ತಾರೆ ಅಂತ ಹೇಳಿ ಯಾರು. ಆದ್ರಿಂದ ಪರಕೀಯ ಅಂತ ಹೇಳ್ತಕ್ಕಂಥ ವ್ಯಕ್ತಿಯಲ್ಲ ಏನಾದರೂ ಬಂದ ಅಂತ ಹೇಳಿದ್ರೆ ಆತ್ಮೀಯತೆಯ ಆ ವಾಕ್ಯ ಮಾತಿನ ರೀತಿಯನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ. ಹೇಳಿದ್ರೆ ಖಂಡಿತವಾಗಿ ಅವರು ಹೋಗಿ ತಪ್ಪು ತಿಳ್ಕೊಂಡು ಬಿಡ್ತಾರೆ. ಈ ತಪ್ಪು ತಿಳಿದುಕೊಂಡು ನಮ್ಮ ಬಗ್ಗೆ ಒಂದಕ್ಕೆರಡಾಗಿ ಮಾತಾಡ್ತಕ್ಕಂಥವರು ಅಲ್ಲಲ್ಲಿ ಅಲ್ಲಲ್ಲಿ ಇದೇ ಇರ್ತಾರೆ. ಅದಕ್ಕೆಲ್ಲ ಕಾರಣ ಹೀಗೆ, ಆದ್ರಿಂದ ಎಚ್ಚರವಾಗಿರಬೇಕು ಅಂತ ಒಂದು ಸಮಯಾನುಸಾರವಾಗಿ ಒಂದು ಮಾತು ಹೇಳಿದೆ ಅಷ್ಟೇನೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಕಲಿಯುಗದಲ್ಲಿ ಹೆಚ್ಚಾಗಿ ಏನೂ ಬೇಡ, ಒಂದು ದಿನ ಒಂದು ರಾತ್ರಿ ಭಗವಂತನಿಗಾಗಿ ಹತ್ತು ಬಿಟ್ಟರೆ ದರ್ಶನ ದೊರೆತು ಬಿಡುತ್ತದೆ ಅಂತನ್ನುವ ಮಾತಿದೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಇಲ್ಲಿ ಒಂದು ಹಗಲು ಒಂದು ರಾತ್ರಿ ಭಗವಂತನಿಗಾಗಿ ಹತ್ತಿರ ಸಾಕತ್ತೆ, ಭಗವಂತ ಸಾಕ್ಷಾತ್ಕಾರ ಆಗುತ್ತದೆ, ಹಾಗಾಗತ್ತೆ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ ಅಂತಂದ್ರು. ವಚನ ವೇದದಲ್ಲಿ ನಮ್ಗೆ ಈ ಒಂದು ಅಂಶ ಇಲ್ಲಿ ಸಿಕ್ಕುತ್ತೆ. ಇಲ್ಲಿವರೆಗೆ ನಾವೇನ್ ತಿಳ್ಕೊಂಡಿದ್ವು ಅಂತ ಹೇಳಿದ್ರೆ, ಒಂದು ಹಗಲು ಒಂದು ರಾತ್ರಿ ಹತ್ತು ಬಿಟ್ಟರೆ ಸಾಕು ಭಗವಂತ ಸಾಕ್ಷಾತ್ ದೊರೆಯುತ್ತೆ ಅಂತೇಳಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತಲೇ ನಾವು ಇಲ್ಲಿವರೆಗೆ ತಿಳ್ಕೊಂಡು ಬಂದಿದ್ವು. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಹಾಗಂತ ಒಂದು ಮಾತಿದೆ ಅಂತ ಹೇಳ್ತಿದ್ದಾರೆ. ಶ್ರೀರಾಮಕೃಷ್ಣ ದೊಡ್ಡ ಸ್ಥಿತಿ ಅದೇನೆ, ಅವ್ರು ಯಾವಾಗಲೂ ಕೂಡ ಇನ್ನೊಬ್ಬರ ಮಾತನ್ನ ತನ್ನದು ಅಂತ ಧಾಟಿಯಲ್ಲಿ ಹೇಳೋದೇ ಇಲ್ಲ. ಅವರು ಹೀಗೊಂದು ಮಾತಿದೆ ಅಂತ ಹೇಳ್ತಾರೆ, ಯಾರು ಹೇಳಿದ್ದದು ಅಂತ ಗೊತ್ತಿಲ್ಲದೆ ಹೋದ್ರೆ ಹೀಗೊಂದು ಮಾತು ಇದೆ ಅಂತಾದ್ರೂ ಹೇಳ್ತಾರೆ. ಇಲ್ಲದೆ ಹೋದ್ರೆ ಇಂಥವರು ಹೀಗೆ ಹೇಳ್ತಾ ಇದ್ರು, ಕಬೀರ್ ದಾಸರು ಹೀಗೆ ಹೇಳ್ತಾ ಇದ್ರು, ತೋತಾಪುರಿ ಹೀಗೆ ಹೇಳ್ತಾ ಇದ್ದ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ಆ ಸಂಬಂಧಪಟ್ಟಂತ ವ್ಯಕ್ತಿಗಳ ಹೆಸರನ್ನು ಹೇಳಿಯೇ ಹೇಳ್ತಾರೆ ವಿನಃ ಗ್ರಂಥ ಚೋರತನ ಮಾಡೋದಿಲ್ಲ, ಕೃತಿ ಚೋರತನ ಮಾಡೋದಿಲ್ಲ. ಅವರು ಅವರವರ ಬಾಯಿಂದ ಬಂದಂತಹ ಮಾತನ್ನ ಅವರವರಿಗೆ ಸಂಬಂಧಪಟ್ಟಂತೆಯೇ ಹೇಳಿ ಅದು ನಂದಲ್ಲ, ಈ ಒಂದು ಮಾತಿದೆ, ಅದು ನಾನು ಒಪ್ಪಿದ್ದೇನೆ ಅಂತ ಮಾತನ್ನ ಅಲ್ಲಿ ಸೂಚಿಸ್ತಾರೆ. ಬಳಿಕ ಈ ವಾಕ್ಯ ಅವ್ರು ಹೇಳಿದ್ದಲ್ದಿರಬಹುದು, ಈಗಂತೂ ಹೇಳ್ತಾ ಇದ್ದಾರೆ. ಈ ವಾಕ್ಯದಲ್ಲಿ ಏನ್ ಹೇಳಿದೆ, ಒಂದು ಹಗಲು ಒಂದು ರಾತ್ರಿ ಭಗವಂತನಿಗಾಗಿ ಅತ್ತರೆ ಸಾಕು ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆ ಅಂತ. ಎಷ್ಟು ಸುಲಭ ಆಯಿತು ಭಗವಂತನ ಸಾಕ್ಷಾತ್ಕಾರಕ್ಕೆ, ಒಂದೇ ದಿನದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಅಂತಾಗ್ಲಿಲ್ವೇ. ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಯಾಕೆ ಮುಂದಾಗಲಿಲ್ಲ ಜನ? ವಚನ ವೇದದಲ್ಲಿ ಇಂತಹ ಮಾತನ್ನು ಓದಿಯೂ ಕೂಡ ಭಗವಂತನ ಸಾಕ್ಷಾತ್ಕಾರ ಯಾತಕ್ಕೆ ಮಾಡ್ಕೊಳ್ಳಿಲ್ಲ ಇಲ್ಲಿವರೆಗೆ? ಅಳೋದಕ್ಕೆ ಹೋಗ್ಲಿಲ್ವೇ, ಅಳೋದಕ್ಕೆ ಆಗ್ಲಿಲ್ವೇ, ಅಥವಾ ಅಳೋದಕ್ಕೆ ಗೊತ್ತಿಲ್ವೇ? ಶ್ರೀರಾಮಕೃಷ್ಣ ಹೇಳ್ತಾರೆ, ಪ್ರಪಂಚದ ವಿಷಯ ಭೋಗಗಳಿಗಾಗಿ ಕೊಡಗಟ್ಲೆ ಕಣ್ಣೀರು ಸುರಿಸ್ತಾರೆ ಜನ ಅಂತ. ಕೊಡಗಟ್ಲೆ ಕಣ್ಣೀರು ಸುರಿಸಿದ್ರೆ ಸಾಕು ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಒಂದು ಹಗಲು ಒಂದು ರಾತ್ರಿಗೆ ಒಂದು ಕೊಡಗಟ್ಲೆ ಒಂದು ಕೊಡ ನೀರು ಬರೋದಿಲ್ವೇ? ಆದ್ರೆ ಒಂದು ಹಗಲು ಒಂದು ರಾತ್ರಿ ಅಂದ್ರೆ ಒಂದು ಇಡೀ ದಿವಸ ಭಗವಂತನಿಗಾಗಿ ಅಳಬೇಕಾದ್ರೆ ಸುಮಾರು 10 ಜನ್ಮ ಸಾಧನೆ ಮಾಡಬೇಕಾಗ್ತದೆ. ಆತ್ಮ ನಮ್ಮ ಜೀವಾತ್ಮ ಆ ಪರಮಾತ್ಮನಿಗಾಗಿ ಹಂಬಲಿಸಬೇಕು. ಆದರೆ ನಮ್ಮಲ್ಲಿ ದೇಹಾತ್ಮ ಭಾವ ಇರೋದ್ರಿಂದ ಅದು ಇನ್ನೊಂದು ದೇಹಕ್ಕಾಗಿಯೇ ಹಂಬಲಿಸ್ತದೆ. ಅಲ್ಲಿ ನಮ್ಮ ಮನಸ್ಸು ತಿಳ್ತಕ್ಕಂಥ ಒಂದು ಸ್ಥಿತಿಗೆ ನಾವು ಏರಿದಾಗ ಕೆಲವಾರು ಬೌದ್ಧಿಕವಾದಂತಹ ಆನಂದವನ್ನು ಅನುಭವಿಸೋದಕ್ಕೆ ಹೋಗ್ತೇವೆ ನಾವು. ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡೋದು, ವಿಚಾರ ವಿಮರ್ಶೆ ಮಾಡೋದು, ಇತರೆ ಪಂಡಿತರೊಂದಿಗೆ ಹರಟೋದು, ಈ ರೀತಿಯಲ್ಲಿ ಬೌದ್ಧಿಕವಾಗಿಯೇ ನಾವು ಆನಂದವನ್ನು ಪಡಿತೇವೆ. ಯಾವಾಗ ಕರ್ಮಯೋಗದ ಮೂಲಕ ಅನಾಸಕ್ತಿಯನ್ನು ಅಭ್ಯಾಸ ಮಾಡುವುದರ ಮೂಲಕ ನಾವು ಈ ಶರೀರ ಅಲ್ಲ ಆತ್ಮ ಅಂತ ಹೇಳ್ತಕ್ಕಂತ ಒಂದು ಆತ್ಮ ಅವಲೋಕನ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಉಂಟಾದಾಗ ಈ ಆತ್ಮಕ್ಕೆ ಪರಮಾತ್ಮನಲ್ಲದೆ ಬೇರಿನ್ಯಾವುದೂ ಬೇಡ. ಪರಮಾತ್ಮ ಬೇಕಾದದ್ದು ಆತ್ಮಕ್ಕೆ, ಜೀವಾತ್ಮನಕ್ಕೆ, ಆತ್ಮಕ್ಕೆ. ಇದು ಬಹಳ ಮುಖ್ಯವಾದಂಥ ಅಂಶ. ನಾವು ನಮ್ಮನ್ನ ಆತ್ಮ ಅಂತ ತಿಳಿದುಕೊಳ್ಳುವವರೆಗೆ ಪರಮಾತ್ಮನ ಕುರಿತಾದಂತಹ ವ್ಯಾಕುಲತೆ ನಮ್ಮಲ್ಲಿ ಮೂಡೋದಿಲ್ಲ. ಆದ್ರಿಂದ ಎಲ್ಲ ಸಾಧನೆಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವ ನಮ್ಮ ಮನಸ್ಸು ಕೊಳಕಾಗಿ ಶರೀರ ಬುದ್ಧಿಗೆ ನಮ್ಮನ್ನ ತಳ್ಳಿದೆಯೋ ಆ ಶರೀರ ಬುದ್ಧಿಯನ್ನು ಹೋಗಲಾಡಿಸಿ ಆತ್ಮಬುದ್ಧಿಯನ್ನು ತಂದುಕೊಂಡು ಆ ಆತ್ಮಬುದ್ಧಿಯಿಂದ ಪರಮಾತ್ಮ ವ್ಯಾಕುಲತೆಯನ್ನು ತಂದುಕೊಳ್ಳೋದಿಕ್ಕೆ, ಆಗ ಧ್ಯಾನವೂ ಕೂಡ ಸುಲಭವಾಗುತ್ತದೆ. ಹೇಗೆ ದೀಪದ ಕುಡಿ ಅಂತ ಹೇಳ್ತಕ್ಕಂತಹದ್ದು ನಿರ್ವಾತ ಪ್ರದೇಶದಲ್ಲಿರತಕ್ಕಂತಹ ದೀಪದ ಕುಡಿ ಅಂತ ಹೇಳ್ತಕ್ಕಂತಹದ್ದು ಏಕಪ್ರಕಾರವಾಗಿ ಮೇಲುಗಡೆಗೆ ಹರಿತಾ ಇರ್ತದೋ ಉರಿತಾ ಇರ್ತದೋ ಊರ್ಧ್ವಗಾಮಿಯಾಗಿ ಉರಿತಾ ಇರ್ತದೋ, ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಸಹಸ್ರಾರದಲ್ಲಿರತಕ್ಕಂತಹ ಪರಮಾತ್ಮನ ಕಡೆಗೆ ಒಂದೇ ಸವನೆ ಹರಿತಾ ಇರ್ತದೆ. ಕೊನೆಗೆ ಒಂದು ದಿನ ಹೋಗಿ ಅಲ್ಲಿ ತಾದಾತ್ಮ್ಯ ಹೊಂದೇ ಬಿಡ್ತದೆ. ಆದ್ರಿಂದ ಶ್ರೀರಾಮಕೃಷ್ಣರು ಒಂದು ಹಗಲು ಒಂದು ರಾತ್ರಿ ಅತ್ತರೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿದ್ರು ಕೂಡ ನಾವು ಕೇವಲ 10 ನಿಮಿಷ ಅಳುವುದರಲ್ಲೇ ನಮ್ಮ ಕಣ್ಣೀರೆಲ್ಲ ಖಾಲಿ ಆಗತಕ್ಕಂತ ಒಂದು ಅನುಭವ ನಮಗೆ ಬರ್ತಾ ಇರೋದ್ರಿಂದ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಬಳಿಕ ಹೇಳ್ತಾರೆ, ಭಗವಂತನ ಮೇಲೆ ಸಿಟ್ಟುಕೊಂಡು ಹೇಳು, ಭಗವಂತನ ಮೇಲೆ ಸಿಟ್ಟುಕೊಂಡು ಹೇಳು, ನೀನು ನನ್ನನ್ನು ಸೃಷ್ಟಿಸಿದ್ಯೆ, ನಿನ್ನ ದರ್ಶನವನ್ನು ನನಗೆ ಕೊಟ್ಟೇ ಕೊಡಬೇಕು. ಬಳಿಕ ಸಂಸಾರದಲ್ಲಾದರೂ ಇರು ಅಥವಾ ಬೇರೆಲ್ಲಾದರೂ ಇರು, ಮನಸ್ಸು ಮಾತ್ರ ಸರ್ವದಾ ಭಗವಂತನಲ್ಲಿ ಇಟ್ಟಿರು. ವಿಷಯಾಸಕ್ತ ಮನಸ್ಸು ಒದ್ದೆ ಮುದ್ದೆಯಾದ ಬೆಂಕಿ ಕಡ್ಡೆ ಇದ್ದ ಹಾಗೆ, ಎಷ್ಟು ಉಜ್ಜಿದ್ರೂ ಅದು ಹತ್ತಿಕೊಳ್ಳದು. ಏಕಲವ್ಯ ತನ್ನ ಗುರು ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯನ್ನ ತನ್ನ ಮುಂದೆ ಇಟ್ಟುಕೊಂಡು ಧನುರ್ವಿದ್ಯೆಯನ್ನು ಕಲಿತುಕೊಂಡ. ಒಂದೇ ಪ್ಯಾರಾಗ್ರಾಫ್ನಲ್ಲಿ ಇಷ್ಟು ವಿಚಾರ ಹೇಳಿದ್ದಾರೆ ಶ್ರೀರಾಮಕೃಷ್ಣರು. ಒಂದೇದು, ನೀನು ನನ್ನನ್ನು ಸೃಷ್ಟಿಸಿದೆಯೇ, ನಿನ್ನ ದರ್ಶನವನ್ನು ನನಗೆ ಕೊಟ್ಟೇ ಕೊಡಬೇಕು ಅಂತ ಭಗವಂತದಲ್ಲಿ ಸಿಟ್ಟುಕೊಂಡು ಹೇಳು ಅಂತ. ಭಗವಂತನ ಜೊತೆಯಲ್ಲಿ ಸಿಟ್ಟಾದರೂ ಮಾಡಿಕೊಳ್ಳು ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಆದರೆ ನಮಗೆ ಭಗವಂತನ ಜೊತೆಯಲ್ಲಿ ಸಿಟ್ಟು ಬರೋದೇ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಗಾಳಿಯನ್ನು ಹಿಡ್ಕೊಂಡು ಗುದ್ದು ಅಂತ ಯಾರಾದರೂ ಹೇಳಿದ್ರೆ ಯಾರು ಗುದ್ದುತ್ತಾನೆ ಗಾಳಿಯನ್ನ? ಭಗವಂತ ಎಲ್ಲಿದ್ದಾನೆ ಅಂತ ನಾವು ಸಿಟ್ಕೊಳ್ಳೋದು. ಎದುರುಗಡೆ ಮೂರ್ತಿಮತ್ತಾಗಿ ನಮ್ಮ ಕಣ್ಣು ಮುಂದೆ ಯಾರಾದರೂ ಒಬ್ಬ ನಿಂತರೆ ಸಿಟ್ಕೊಳ್ಳೋದಲ್ಲ, ಎರಡು ಕಪಾಳಕ್ಕೂ ಹಾಕಬಲ್ಲವು. ಆದರೆ ಈ ಭಗವಂತ ಎಲ್ಲಿದ್ದಾನೆ? ದೇವರ ಕೋಣೆಯಲ್ಲಿ ಮೂರ್ತಿ ರೂಪದಿಂದ ಇದ್ದಾನೆ. ಹೋಗ್ಲಿ, ಆ ಮೂರ್ತಿ ಮುಂದೆ ಆದರೂ ಗುದ್ದಾಡೋಣ. ಆ ಮೂರ್ತಿಗೆ ಏನಾದ್ರು ಗುದ್ದಿತ್ತು ಅಂತ ಹೇಳಿದ್ರೆ ಕೈ ಮುರಿಯೋದು ನಮ್ದೆ. ಆದ್ರಿಂದ ಯಾರೂ ಕೂಡ ದೇವರ ಜೊತೆಲಿ ಕೋಪ ಮಾಡ್ಕೊಳಕ್ ಹೋಗೋದಿಲ್ಲ. ಆದ್ರೆ ದೇವರ ಜೊತೆಲಿ ಕೋಪ ಮಾಡ್ಕೊಳ್ಬೇಕಾದ್ರೆ ದೇವರು ನಮ್ಮವನು ಅಂತ ಹೇಳ್ತಕ್ಕಂಥ ಭಾವನೆ ನಮ್ಮಲ್ಲಿ ಚೆನ್ನಾಗಿ ಬಲಿಯಬೇಕು. ಇದು ಬಹಳ ಮುಖ್ಯ. ಆತ್ಮೀಯತೆ ಬಂದಾಗ ಕೋಪ ಮಾಡೋದಕ್ಕೆ ನಮ್ಗೆ ಅಧಿಕಾರವೂ ಬರುತ್ತದೆ, ಸಾಧ್ಯವೂ ಆಗ್ತದೆ. ಬಳಿಕ ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳಿದರು, ಸಂಸಾರದಲ್ಲಾದರೂ ಇರು ಅಥವಾ ಬೇರೆಲ್ಲಾದರೂ ಇರು, ಮನಸ್ಸು ಮಾತ್ರ ಸರ್ವದಾ ಭಗವಂತನಲ್ಲಿ ಇಟ್ಟಿರು. ಇದೊಂದು ಸುಲಭವಾದಂತಹ ಉಪಾಯ. ನಾವು ಎಲ್ಲಂದ್ರಲ್ಲಿ ಇರಬೇಕಾಗ್ತದೆ. ಸನ್ಯಾಸಿಗಳೇ ಎಲ್ಲಂದ್ರಲ್ಲಿ ಓಡಾಡ್ತಾ ಇರ್ತಾರೆ. ಇನ್ನು ಗೃಹಸ್ಥರಿಗೆ ಹಲವಾರು ತಾಪತ್ರಯಗಳು, ಕೆಲಸ ಕಾರ್ಯಗಳು, ನೌಕರಿ, ಫ್ಯಾಕ್ಟ್ರಿ, ಒಂದ ಎರಡ, ಅವುಗಳು ಯಾವುದನ್ನು ಕೂಡ ಮಾಡದೇ ಇರೋದಕ್ಕೆ ಸಾಧ್ಯವಿಲ್ಲ. ಅವ್ರ ಗತಿ ಏನು? ಮನಸ್ಸನ್ನ ಭಗವಂತನಲ್ಲಿಟ್ಟಿರು. ನಾನು ಈ ಜನ್ಮದಲ್ಲೇ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿದೆ, ಅದಲ್ಲದೇನೆ ನನಗೆ ಯಾವುದೂ ರುಚಿಸೋದಿಲ್ಲ, ಈ ಕರ್ಮಗಳನ್ನೆಲ್ಲ ಮಾಡಬೇಕು, ಮಾಡ್ತಾ ಇದ್ದೇನೆ ಅಷ್ಟೇನೆ. ಈ ಕರ್ಮಗಳೇ ನನ್ನ ಜೀವನದ ಉದ್ದೇಶ ಅಲ್ಲ. ಹಣ ಸಂಪಾದನೆ ಮಾಡತಕ್ಕಂಥದ್ದೇ ನನ್ನ ಜೀವನದ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಭಗವಂತನ ಸಾಕ್ಷಾತ್ಕಾರ ಮಾತ್ರವೇ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಈ ಮನಸ್ಸಿಗೆ ಹೇಳ್ಕೊಳ್ತಾ ಇರಬೇಕು. ಗಟ್ಟಿಯಾಗಿಯೂ ಕೂಡ ಹೇಳ್ಕೊಳ್ತಾ ಇರಬಹುದು. ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ನನ್ನ ದೇವರನ್ನು ನಾನು ಕಾಣಬೇಕು. ನನ್ನನ್ನು ಸೃಷ್ಟಿ ಮಾಡಿದಂತಹ ದೇವರು ಎಂಥವನಿರಬಹುದು ನಾನು ನೋಡಬೇಕು ಅಂತನ್ನುವ ಮಾತುಗಳನ್ನು ಗಟ್ಟಿಯಾಗಿ ಕೂಡ ಹೇಳಿಕೊಂಡು ಸಂಸ್ಕಾರವನ್ನು ಉಂಟು ಮಾಡಿಕೊಳ್ಬೇಕು ನಮ್ಮ ಮನಸ್ಸಲ್ಲಿ. ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಬಗೆ ಬಗೆಯಾಗಿ ಭಗವಂತನಲ್ಲಿ ಇಡುವುದನ್ನು ಕಲಿಯಬೇಕು ಅಂತ ಶ್ರೀರಾಮಕೃಷ್ಣ ಸೂಚಿಸ್ತಾ ಇದ್ದಾರೆ. ಬಳಿಕ ಇನ್ನೊಂದು ಮಾತು ಹೇಳಿದರು, ವಿಷಯಾಸಕ್ತ ಮನಸ್ಸು ಒದ್ದೆ ಮುದ್ದೆಯಾದ ಬೆಂಕಿ ಕಡ್ಡಿ ಇದ್ದ ಹಾಗೆ ಎಷ್ಟು ಒಜ್ಜಿದರೂ ಅದು ಒತ್ತಿಕೊಳ್ಳದು. ನಮ್ಮ ಮನಸ್ಸು ಮತ್ತು ನಾಮ ಜಪ, ಯಾರಿಗೆ ಮಂತ್ರದೀಕ್ಷೆ ಆಗಿದೆಯೋ ಅವರು ಆ ಮನಸ್ಸಿನಿಂದ ಈ ನಾಮ ಜಪವನ್ನು ಮಾಡ್ತಾ ಇರಬೇಕು. ಮಾಡ್ತಾ ಮಾಡ್ತಾ ಮಾಡ್ತಾ ಜೋರು ಜಾಸ್ತಿ ಆದಾಗ ಕಾವು ಉತ್ಪನ್ನವಾಗ್ತದೆ, ತಕ್ಷಣ ಅಲ್ಲಿ ಭಗವದ್ ಜ್ಯೋತಿ ಉತ್ಪನ್ನವಾಗ್ತದೆ. ಶ್ರೀರಾಮಕೃಷ್ಣ ಅದನ್ನ ಬೆಂಕಿ ಕಡ್ಡಿ, ಬೆಂಕಿ ಪೆಟ್ಟಿಗೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಬೆಂಕಿ ಪೆಟ್ಟಿಗೆನಲ್ಲಿ ಮದ್ದಿರುವ ಮೈಗೆ ಕಡ್ಡಿಯನ್ನ ಗೀಜ್ಬೇಕು, ಚಕ್ ಅಂತ ಅಲ್ಲಿ ಬೆಳಕು. ಆದ್ರೆ ವಾದ್ಯ ಮುದ್ದೆ ಆಗಿತ್ತು ಅಂತ ಹೇಳಿದ್ರೆ ಎಷ್ಟು ಗೀಚಿದ್ರೂ ಕೂಡ ಆ ಮೈ ಹರಿದು ಹೋದೀತೆ ವಿನಃ ಕಡ್ಡಿಲಿರ್ತಕ್ಕಂತಹ ಮದ್ದು ಕಿತ್ತು ಹೊದೀತೆ ವಿನಃ ಬೆಂಕಿ ಮಾತ್ರ ಉತ್ಪನ್ನ ಆಗೋದಿಲ್ಲ. ಹಾಗೇನೇನೆ ಇಲ್ಲಿ ಒದ್ದೆ ಆಗೋದು ಯಾವುದು? ವಿಷಯ ಸುಖ ಆಸಕ್ತಿ, ವಿಷಯ ಆಸಕ್ತಿ ಇದರಿಂದಾಗಿ. ಅದಕ್ಕೋಸ್ಕರ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಹೇ ಭಗವಂತ ನನ್ನ ಮನಸ್ಸಲ್ಲಿರ್ತಕ್ಕಂಥ ವಿಷಯಾಸಕ್ತಿಯನ್ನು ಕಿತ್ತು ಹಾಕು ನೀನು. ಮನಸ್ಸಲ್ಲಿರ್ತಕ್ಕಂತಹ ವಿಷಯ ಆಸಕ್ತಿಯನ್ನ ಹೇ ಭಗವಂತ ನೀನು ತೆಗೆದುಹಾಕಬೇಕು ಅಂತ ದೇವರನ್ನೇ ಕೇಳ್ಕೊಳ್ಬೇಕು. ಈ ವಿಷಯಾಸಕ್ತಿ ಹೋಗಬೇಕಾದ್ರೆ ಮಾನುಷ ಪ್ರಯತ್ನದಿಂದ ಸಾಧ್ಯ ಇಲ್ಲ. ನಾವೆಷ್ಟೇ ತಪಸ್ಸು ಮಾಡಬಹುದು, ತಪಸ್ಸು ಮಾಡಿದಾಗ ಒಂದು ಸ್ವಲ್ಪ ಮೆಲ್ಲಿಗೆ ಮೆತ್ತಿಗೆ ತಲೆ ಅಡಿ ಹಾಕಿಕೊಂಡು ಕುಳಿತಿರ್ತದೆ. ಅದು ತಪಸ್ಸು ಮುಗಿಸಿ ಇತ್ತ ಕಡೆಗೆ ಬಂದ್ರೆ ಅದು ಪುಸ್ ಅಂತ ಹೇಳಿ ಎತ್ತಿ ಬಂದಾಯ್ತು. ವಿಷಯ ಸುಖದ ಆಸಕ್ತಿ ಜೀವದಲ್ಲಿ ಅಷ್ಟು ದೃಢವಾಗಿ ಇದೆ, ಅದು ಇನ್ನು ಮತ್ತೆ ತಲೆ ಎತ್ತಬಾರದು. ಅಷ್ಟರ ಮಟ್ಟಿಗೆ ಅದನ್ನು ಕುಟ್ಟಿ ಪುಡಿ ಮಾಡಬೇಕಾಗ್ತದೆ. ಕೊನೆಗೂ ಕೂಡ ಆ ಭಗವಂತನ ಗದೆಯಿಂದಲೇ ಅದರ ತಲೆಯನ್ನು ಕುಟ್ಟಿ ಪುಡಿ ಮಾಡಬೇಕಾಗ್ತದೆ. ಆದ್ರಿಂದ ಭಗವನ್ ನಾಮೋಚ್ಚಾರವನ್ನೇ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಹೀಗೆ ಆ ವಿಷಯಾಸಕ್ತಿಯನ್ನು ಹೋಗಲಾಡಿಸಿಕೊಳ್ತು ಅಂತ ಹೇಳಿದ್ರೆ ತತ್ಕ್ಷಣ ನಮ್ಮ ಮನಸ್ಸು ಅದರ ಒದ್ದೆತನವನ್ನು ಕಳೆದುಕೊಳ್ಳುತ್ತದೆ. ಆಗ ನಾಮ ಜಪ ಮಾಡಿ, ನಾಮ ಸಂಕೀರ್ತನೆ ಮಾಡಿ, ಏನೇ ಮಾಡಿ ತಕ್ಷಣ ಭಗವದ್ ಜ್ಯೋತಿ ಅಲ್ಲಿ ಉತ್ಪನ್ನವಾಗಿಬಿಡ್ತದೆ. ಬಹಳ ಮುಖ್ಯವಾದಂತಹ ಮಾತಿದು. ಆದ್ರಿಂದ ಗರಂ ಆಗಿರಬೇಕು. ಎರಡನೇ ವಿಚಾರ, ಏಕಲವ್ಯ ತನ್ನ ಗುರು ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯನ್ನು ತನ್ನ ಮುಂದೆ ಇಟ್ಟುಕೊಂಡು ಧನುರ್ವಿದ್ಯೆಯನ್ನು ಕಲಿತುಕೊಂಡ ಅಂತ. ಇದು ಬೇರೆಯೇ ಮಾತು. ಗುರು ಬೇಕು, ಗುರು ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಎಷ್ಟು ಜನರಿಗೆ ಗುರುಗಳು ಸಿಗ್ತಾರೆ? ಸಿಕ್ಕಿದ್ರೂ ಕೂಡ ನಿಮ್ಮ ಜೊತೆಲೇ ಎಲ್ಲಿರ್ತಾರೆ, ಅವರು ಮಂತ್ರದೀಕ್ಷೆ ಕೊಟ್ಟರು ಹೊರಟರು. ಈಗ ನಿಮ್ಗೆ ಗುರುಗಳಿದ್ದಿದ್ರೆ ಶ್ರದ್ಧೆ ಹೆಚ್ಚೋದಿಲ್ಲ, ಆ ಗುರುವನ್ನು ಏನೋ ಕೇಳ್ಕೊಳ್ಬೇಕು ಅಂತ ಅನಿಸುತ್ತದೆ, ಆದರೆ ಕೇಳೋಕೆ ಸಾಧ್ಯ ಆಗೋದಿಲ್ಲ. ಗುರು ಇಲ್ಲ ಎದುರುಗಡೆ, ಚಿಂತೆ ಮಾಡಬೇಡ. ಏಕಲವ್ಯನ ಉದಾಹರಣೆ ಕೊಟ್ಟರು ಶ್ರೀರಾಮಕೃಷ್ಣ. ಗುರುವಿನ ಒಂದು ಪಟ ಇದ್ರೆ ಸಾಕು, ಅದರ ಮುಂದೆ ಎಲ್ಲವನ್ನು ಕೂಡ ನಿವೇದನೆ ಮಾಡಿಕೊಂಡ್ರೆ ಸಾಕು. ಗುರು ಅಂತರ್ಯಾಮಿ, ಗುರು ಸರ್ವಾಂತರ್ಯಾಮಿ, ಗುರು ಸಚ್ಚಿದಾನಂದ, ಸಚ್ಚಿದಾನಂದನೇ ಗುರು ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಈ ಮಾತನ್ನು ನಾವು ನೆನಪಿಟ್ಕೊಂಡಿರಬೇಕು. ಕೇವಲ ಈ ಮಾಂಸಲವಾದಂತಹ ಶರೀರದ ರೂಪ ಆಕೃತಿ ಅಲ್ಲ, ಒಳಗಡೆ ಇರತಕ್ಕಂತಹ ಚೈತನ್ಯ. ಬಳಿಕ ಇನ್ನೊಂದು ಮಾತು ಹೇಳಿದ್ರು, ಮುಂದೆ ಹೋಗು, ಸೌದೆ ಕತ್ತರಿಸುವವನು ಸಾಧುವಿನ ಆದೇಶದಂತೆ ಮುಂದುವರಿದು ಚಂದನವನ, ಬೆಳ್ಳಿ ಗಣಿ, ಚಿನ್ನದ ಗಣಿ ಇದನ್ನು ಕಂಡ. ಇನ್ನೂ ಮುಂದಕ್ಕೆ ಹೋಗಿ ಹೀರ ಮಾಣಿಕ್ಯಗಳ ಗಣಿಯನ್ನು ಕೂಡ ಕಂಡ. ಅದರಿಂದ ಮುಂದಕ್ಕೆ ಹೋಗಬೇಕು. ಎಲ್ಲಿಯವರೆಗೆ ಪರಿಪೂರ್ಣವಾದಂತಹ, ಬೃಹತ್ತರವಾದಂತಹ, ಮಹತ್ತರವಾದಂತಹ ಆ ಒಂದು ಭಗವದ್ ಆನಂದ ದೊರಕುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಸಾಧನೆ ಮುಂದುವರಿತಾ ಇರಬೇಕು. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಅಜ್ಞಾನಿಗಳನ್ನ ಮಣ್ಣಿನ ಮನೆಯ ಒಳಗೆ ವಾಸಿಸುವವರಿಗೆ ಹೋಲಿಸಬಹುದು. ಮನೆಯ ಒಳಗೂ ಸಾಕಾದಷ್ಟು ಬೆಳಕಿರೋದಿಲ್ಲ ಅವರಿಗೆ, ಹೊರಗಿನ ಯಾವ ವಸ್ತುವನ್ನು ನೋಡೋದಕ್ಕೂ ಆಗೋದಿಲ್ಲ. ಆದರೆ ಯಾರು ಜ್ಞಾನವನ್ನು ಪಡೆದುಕೊಂಡು ಸಂಸಾರದಲ್ಲಿ ಇರ್ತಾರೋ ಅವ್ರನ್ನ ಗಾಜಿನ ಮನೆಯಲ್ಲಿ ವಾಸಿಸುವವರಿಗೆ ಹೋಲಿಸಬಹುದು. ಅವರ ಪಾಲಿಗೆಯೇ ಮನೆಯ ಒಳಗೂ ಬೆಳಕು, ಹೊರಗೂ ಬೆಳಕು. ಆದ್ರಿಂದ ಹೇಗಾದರೂ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಈ ಜಗತ್ತಿನಲ್ಲಿ ಇರಬೇಕಾದ್ರೆ, ಈ ಜಗತ್ತಲ್ಲಿ ಇದ್ರೂ ಕೂಡ ನಮಗೇನು ಕಷ್ಟ ಆಗೋದಿಲ್ಲ, ಯಾಕೆಂದ್ರೆ ಒಳಗೂ ಬೆಳಕು, ಹೊರಗೂ ಬೆಳಕು ಇರುವುದಿಲ್ಲ. ಏಕಮೇವಾದ್ವಿತೀಯಂ ಎಂದರೆ ಕೇವಲ ಒಂದೇ ಒಂದು, ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೇ ಪರಬ್ರಹ್ಮ. ಎಲ್ಲಿಯವರೆಗೆ ಭಗವಂತ ನಮ್ಮಲ್ಲಿ ಅಹಂ ಅಂತ ಅನ್ನೋದನ್ನ ಇಟ್ಟಿರ್ತಾನೋ ಅಲ್ಲಿಯವರೆಗೆ ಆತ ನಮಗೆ ತೋರಿಸಿಕೊಳ್ತಾನೆ ತಾನು ಆದ್ಯಾಶಕ್ತಿಯ ರೂಪದಿಂದ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡ್ತಾ ಇರುವುದಾಗಿ. ಅಹಂ ಅಹಂ ಅಂತ ಹೇಳ್ತಕ್ಕಂಥದ್ದನ್ನ ಪ್ರತಿಯೊಬ್ಬರಲ್ಲಿ ಇಟ್ಟಿರುವುದರಿಂದೇನೆ ಈ ಸೃಷ್ಟಿ ಸ್ಥಿತಿ ಪ್ರಳಯ ಆದಿಗಳು ನಮ್ಗೆ ಕಾಣ್ತಾ ಇವೆ. ಅಹಂ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಕರಗಿ ಹೋಗ್ತದೋ ಆಗ ಸೃಷ್ಟಿಯೂ ಇಲ್ಲ, ಸ್ಥಿತಿಯೂ ಇಲ್ಲ, ಪ್ರಳಯವೂ ಇಲ್ಲ, ಎಲ್ಲ ಏಕ. ಬಳಿಕ ಮುಂದುವರಿಸ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ಬ್ರಹ್ಮನೋ ಆತನೇ ಆದ್ಯಾಶಕ್ತಿ. ಒಮ್ಮೆ ರಾಜ ಒಬ್ಬ ಯೋಗಿಗೆ ಹೇಳಿದ, ತನಗೆ ಒಂದೇ ಒಂದು ಪದದಲ್ಲಿ ಬ್ರಹ್ಮಜ್ಞಾನ ದೊರಕಿಸಿಕೊಡಬೇಕು ಅಂತ. ಶ್ರೀರಾಮಕೃಷ್ಣ ಹೇಳುವ ಕತೆ ಇದು. ಆ ಯೋಗಿ ಹೇಳ್ದ, ಆಗಲಿ, ಒಂದು ಪದದಿಂದಲೇ ನಿನಗೆ ಬ್ರಹ್ಮಜ್ಞಾನ ದೊರಕಿಸಿ ಕೊಟ್ಟುಬಿಡ್ತೇನೆ. ಹೀಗೆ ಹೇಳಿ ಸ್ವಲ್ಪ ಹೊತ್ತಾದ ನಂತರ ಒಬ್ಬ ಮಂತ್ರವಾದಿ ದೊರೆಯ ಹತ್ತಿರಕ್ಕೆ ಇದ್ದಕ್ಕಿದ್ದಾಗೆ ಬರ್ತಾನೆ. ದೊರೆಯ ಕಣ್ಣಿಗೆ ಬೀಳ್ತದೆ ಆತ ಎರಡು ಬೆಳ್ಳುಗಳನ್ನ ಬಹಳ ವೇಗವಾಗಿ ತಿರುಗಿಸ್ತಾ ಇರೋದು. ಮತ್ತೆ ಹೇಳ್ತಾ ಇದ್ದಾನೆ, ರಾಜ ಇಲ್ಲಿ ನೋಡು, ಇಲ್ಲಿ ನೋಡು. ದೊರೆ ಆಶ್ಚರ್ಯಚಕಿತನಾಗಿ ನೋಡಲು ಆರಂಭಿಸ್ತಾನೆ. ಹಾಗೆ ನೋಡ್ತಾ ನೋಡ್ತಾ ಇದ್ದಂತೆಯೇ ಕೆಲವು ನಿಮಿಷಗಳ ನಂತರ ಎರಡು ಬೆರಳು ಕೂಡಿ ಒಂದೇ ಒಂದು ಆಗಿಬಿಡ್ತದೆ. ಬಳಿಕ ಮಂತ್ರವಾದಿ ಆ ಬೆರಳನ್ನ ಸುತ್ತುತ್ತಾ ಹೇಳ್ತಾನೆ, ರಾಜ ಇಲ್ಲಿ ನೋಡು, ಇಲ್ಲಿ ನೋಡು. ಇದರ ಇಂಗಿತಾರ್ಥ, ಮೊದಮೊದಲು ಬ್ರಹ್ಮ ಮತ್ತು ಆದ್ಯಾಶಕ್ತಿ ಎರಡು ವಸ್ತು ಅಂತನ್ನುವ ಬೋಧೆ ಆಗ್ತದೆ. ಆದರೆ ಬ್ರಹ್ಮಜ್ಞಾನ ದೊರೆತ ನಂತರ ಅವೆರಡು ಅಂತ ಹೇಳುವ ಬೋಧೆ ಇರುವುದಿಲ್ಲ. ಆಗ ಅಭೇದ, ಒಂದೇ, ಎಲ್ಲವೂ ಒಂದೇ ಅಂತನ್ನುವ ಬೋಧೆ ಉಂಟಾಗುತ್ತೆ. ಅದೇ ಏಕಮೇವಾದ್ವಿತೀಯಂ, ಅದ್ವೈತ ಬೋಧೆ ಅಂತ ಹೇಳಿದರು ಶ್ರೀರಾಮಕೃಷ್ಣರು. ತತ್ವವನ್ನ ಎಷ್ಟೇ ಹೇಳಿದರೂ ಕೂಡ ಸ್ವಯಂ ಭಗವಂತ ಅವತಾರ ತಾಳಿ ಲೀಲೆಯ ಮೂಲಕ ತೋರಿಸಿದ್ರೆ ಮಾತ್ರ ನಮಗೆ ಅದು ಅನುಭವಕ್ಕೆ ಬರುತ್ತೆ. ಪುರಂದ್ರದಾಸರು ಶ್ರೀರಾಮ ಲಂಕೆಯಲ್ಲಿ ತೋರಿಸಿದಂತಹ ಆ ಒಂದು ವಿಶ್ವರೂಪದ ಬಗ್ಗೆ ಒಂದು ವರ್ಣನೆ ಕೊಡ್ತಾರೆ. ಅಲ್ಲಿರ್ತಕ್ಕಂತಹ ರಾಕ್ಷಸರು, ಕೋಟಿಗಳು, ರಾಮ ಎಲ್ಲರೂ ಕೂಡ ಒಬ್ಬನೇ ರಾಮನಾಗಿ ಉಳಿದಂತಹ ವರ್ಣನೆ ಅದ್ಭುತವಾಗಿದೆ ಅದು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮಚಂದ್ರ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮಚಂದ್ರ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮಚಂದ್ರ. ಅಲ್ಲಿ ನೋಡಲು ರಾಮ, ರಾವಣನ ಮೂಲ ಬಲ ಕಂಡು ಕಪಿಸೇನೆ, ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಅವಾಗಲೇ ಬೇದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದು ಬೆಣಿಸಿ, ಈ ವೇಳೆ ನರನಾಗಿ ಇರಬಾರದು ಬೆಣಿಸಿ, ದೇವ ಶ್ರೀರಾಮಚಂದ್ರ ಜಗದಲ್ಲ ತಾನಾದ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮಚಂದ್ರ, ಅಲ್ಲಿ ನೋಡಲು ರಾಮ. ಇವನಿಗೆ ಅವ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಗೆ ಇವ ರಾಮ, ಅವನಿಯೊಳಿ ಪರಿ ರೂಪವಂತೆ ಲವ ಮಾತ್ರದಿ ಅಸುರ ದುರುಳತನದಿ ಕೂಡಿ, ಲವ ಮಾತ್ರದಿ ಅಸುರ ದುರುಳತನದಿ ಕೂಡಿ, ಅವರ ಮರುಡಿ ದಾಡಿ ಹತರಾಗಿ ಹೋದರು ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಿದರು ಅಲ್ಲಿ ಶ್ರೀರಾಮಚಂದ್ರ, ಅಲ್ಲಿ ನೋಡಲು ರಾಮ. ಹನುಮದಾದಿಗಳು ಇವನನ್ನು ಅಪ್ಪಿಕೊಂಡು, ಹನುಮದಾದಿಗಳು ಇವನನ್ನು ಅಪ್ಪಿಕೊಂಡು, ಕುಣಿ ಕುಣಿದಾಡಿದರು ಅರುಷದಿಂದ, ಕ್ಷಣದಲ್ಲಿ ಪುರದರ ವಿಠಲರಾಯನು, ಕ್ಷಣದಲ್ಲಿ ಪುರದರ ವಿಠಲರಾಯನು, ಕೊನೆಗೋ ಚಂದ್ರ, ಅಲ್ಲಿ ನೋಡಲು ರಾಮ. ಯುದ್ಧ ಮಾಡಿ ಮಾಡಿ ಮಾಡಿ ಮಾಡಿ ಯಾತಕ್ಕೋಸ್ಕರ ಯುದ್ಧ ಮಾಡಿದ್ರು? ನಾನು ಬೇರೆ ನೀನು ಬೇರೆ, ಯಾವಾಗ ನಾನು ಬೇರೆ ನೀನು ಬೇರೆ ಅಂತಿರ್ತಕ್ಕಂಥ ಆ ಭಾವನೆ ಬಂತೋ ಹೊಡೆದಾಟ ಬರುತ್ತೆ. ನಾನು ನೀನು ಒಂದೇ ಅಂತಿರ್ತಕ್ಕಂಥ ಆ ಭಾವನೆ ಬಂದಾಗ ಒಂದಾಗಿಬಿಡ್ತೇವೆ, ಒಪ್ಕೊಳ್ತೇವೆ. ಇಲ್ಲ ಆದದ್ದು ಹಾಗೆ ಅಲ್ಲಿ ಎಲ್ಲೆಲ್ಲೂ ಶ್ರೀರಾಮನಾಗಿ ಕಂಡಾಗ ಆ ರಾಕ್ಷಸರ ಗುಂಪಿನಲ್ಲಿ ಒಂದು ದೊಡ್ಡ ಕತೆ ನಡೆದೋಯ್ತು. ಆ ರಾಕ್ಷಸರಿಗೆ ಇವನು ರಾಮನಾಗಿ ಕಾಣ್ತಾ ಇದ್ದಾನೆ, ಈ ರಾಕ್ಷಸರಿಗೆ ಅವನು ರಾಮನಾಗಿ ಕಾಣ್ತಾ ಇದ್ದಾನೆ. ತಾನೇ ರಾಮ ಆಗಿದ್ದಾನೆ, ಆದ್ರೆ ಅದು ಅವನಿಗೆ ಇನ್ನೊಬ್ಬನಿಗೆ ಕಾಣ್ತಾ ಇದ್ದಾನೆ, ಅವನಿಗೆ ಗೊತ್ತಿಲ್ಲ ಅದು. ಆದ್ರೆ ಎದುರಾಳಿ ಇರತಕ್ಕಂಥವನು ರಾಮನಾಗಿ ಕಾಣ್ತಾ ಇದ್ರು, ಅವನು ಹೊಡೆದ, ಅವನು ಇವನು ಹೊಡೆದ, ಇವನು ಅವನು ಹೊಡೆದ, ಅವನು ಇವನು ಹೊಡೆದ, ಇಬ್ಬರು ಮುಗಿದೋದ್ರಲ್ಲಿಗೆ. ರಾಮ ಮಾಡಿದಂತಹ ಚಮತ್ಕಾರ ಅದು. ಈ ಕಡೆ ವಾನರಾದಿಗಳ ಪಾಳ್ಯದಲ್ಲಿ ಏನಾಗಿದೆ, ಅವರಿಗೂ ಕೂಡ ಅವನು ಇವನು ಇವನಿಗೆ ಅವನು ರಾಮನಾಗಿ ಕಾಣ್ತಾ ಇದ್ದಾನೆ. ಅರೆ ಯಾರಿಗೂ ಸಂತೋಷ ಆಗುವುದಿಲ್ಲ? ತಮ್ಮ ರಾಮ ಎದುರುಗಡೆ ಕಾಣ್ತಾ ಇದ್ದಾನೆ ಅಂತ ಹೇಳಿದ್ರೆ ಯಾರಿಗೂ ಸಂತೋಷ ಆಗುವುದಿಲ್ಲ? ಆ ಕಪಿ ಈ ರಾಮನನ್ನು ಒಪ್ಕೊಂಡ, ಈ ಕಪಿ ಆ ರಾಮನನ್ನು ಒಪ್ಕೊಂಡ. ಹನುಮದಾದಿಗಳು ಇವನನ್ನು ಒಪ್ಪಿಕೊಂಡು ಈ ರಾಮನನ್ನ, ಅವನು ಇವನಿಗೆ ಇವನು ಅವನಿಗೆ ರಾಮನಾಗಿ ಕಂಡದ್ರಿಂದ ಅಪ್ಪಿಕೊಂಡು ಕುಣಿ ಕುಣಿದ ಹಡಿಬಿಟ್ರಂತೆ ಆನಂದದಿಂದ. ಕ್ಷಣದಲ್ಲಿ ಪುರಂದರ ವಿಠಲ ರಾಯನು ಕೊನೆಗೆ ಒಬ್ಬನಾಗಿಯೇ ರಣದಲ್ಲಿ ನಿಂದ. ಇದೊಂದು ಬಹಳ ಅದ್ಭುತವಾದಂತಹ ಮಾತು. ಶ್ರೀರಾಮಕೃಷ್ಣರು ಪ್ರತ್ಯಕ್ಷವಾಗಿ ಅದನ್ನು ಕಂಡವರಾದ್ರಿಂದ ಹೇಳ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಬೇಲಘರದ ಭಕ್ತರೊಡನೆ ಒಬ್ಬ ಗಾಯಕ ಬಂದಿರೋದು ಪರಮಹಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಒಮ್ಮೆ ಆತನ ಹಾಡು ಕೇಳಿ ಪರಮಹಂಸರು ಸಮಾಧಿಸ್ಥರಾಗಿ ಬಿಟ್ಟಿದ್ರು. ಪರಮಹಂಸರ ಇಚ್ಛೆಗನುಸಾರ ಆತ ಕೆಲವು ಹಾಡುಗಳನ್ನು ಹಾಡಿದ. ಅದರಲ್ಲಿ ಒಂದು ಕುಂಡಲಿನಿಯ ಜಾಗೃತಿಯ ಸಂಬಂಧವಾಗಿ ವರ್ಣನೆ ಮಾಡುತ್ತದೆ. ಏಳು ತಾಯಿ ಏಳು ತಾಯಿ ಏಳು ತಾಯಿ ಏಳು ತಾಯಿ ಎಷ್ಟು ಕಾಲ ನಿದ್ದೆ ಗೈವೆ ಎಷ್ಟು ಕಾಲ ನಿದ್ದೆ ಗೈ ಮೂಲಾಧಾರ ಪದ್ಮದಿ ಏಳು ತಾಯಿ ಏಳು ತಾಯಿ ಏಳು ತಾಯಿ ಏಳು ತಾಯಿ ಷಟ್ಚಕ್ರವ ಭೇದಿ ಸಮ್ಮ ಮನದ ವ್ಯತ್ಯಯ ನೀಗಿ ಸಮ್ಮ ಷಟ್ಚಕ್ರವ ಭೇದಿ ಸಮ್ಮ ಮನದ ವ್ಯತ್ಯಯ ನೀಗಿ ಸಮ್ಮ ಓ ಚೇತನ ರೂಪಿಣಿ ಏಳು ತಾಯಿ ಚಕ್ರ ಎಲ್ಲಿದೆ ಅದು ಚಕ್ರ? ನಮ್ಮ ಒಳಗಡೆಯೇ ಇದೆ. ನಮ್ಮ ಒಳಗಡೆಯೇ ಇದೆ. ಎಲ್ಲಿದೆ? ಮೂಲಾಧಾರ, ಬೆನ್ನ ಮೂಳೆಯ ಅತ್ಯಂತ ಕೆಳಭಾಗ, ಸಣ್ಣ ತುದಿ, ಬಹಳ ಸಣ್ಣ ಜಾಗ. ಅಲ್ಲಿ ನಮ್ಮೊಳಗಡೆ ಆತ್ಮಜ್ಞಾನ, ಪ್ರಚಂಡವಾದಂತಹ ಆತ್ಮಜ್ಞಾನ ಆಗೋದಕ್ಕೆ ಬೇಕಾದಂತಹ ಬೀಜ ಅಲ್ಲಿ ಅಡಗಿದೆ. ಇದು ನಮ್ಮೊಳಗಡೆಯೇ ಅಡಗಿದೆ. ಅದನ್ನ ವಿಜ್ಞಾನಿಗಳು ಶರೀರವನ್ನು ಬಗೆದು ಕಂಡು ಹುಡುಕಲಾರರು. ಆದರೆ ಯೋಗಜ್ಞಾನಿಗಳು ಅದನ್ನ ದರ್ಶಿಸಬಲ್ಲರು. ಶ್ರೀರಾಮಕೃಷ್ಣರು ಅದನ್ನ ಹೆಜ್ಜೆ ಹೆಜ್ಜೆಗೂ ಅನುಭವಿಸಿದ್ದಾರೆ. ಅದಕ್ಕಿಂತ ಮೊದಲೆಯೇ ಎಲ್ಲ ಋಷಿಮುನಿಗಳು ಕೂಡ ಅದನ್ನು ಕಂಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾಗಿ ಅದು ದರ್ಶನವನ್ನು ಕೊಟ್ಟಿದೆ. ಯಾರು ಯಾವ ಭಾಷೆಯಲ್ಲಿ ಹೇಳಿದರೂ ಕೂಡ ವಿಷಯ ಅದೇ. ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಷಟ್ಚಕ್ರ ಹಾಗೂ ಸಹಸ್ರಾರ ಪದ್ಮದ ವರ್ಣನೆ ಮಾಡ್ತಾ, ಆ ಚಕ್ರಗಳ ಹಾಗೂ ಪದ್ಮಗಳ ಅಧಿದೇವತೆ ಯಾರು, ಅವರ ಆಹಾರ ಆಯುಧ ಆಭರಣಗಳೇನೇನು ಅನ್ನೋದರ ವರ್ಣನೆ ಇದೆ. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ಥಿ ಸಂಸ್ಥಿತ ದಧ್ಯನ್ನಾಸಕ್ತ ಹೃದಯ ಕಾಕಿನೀ ರೂಪಧಾರಿಣಿ ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬಾ ಸ್ವರೂಪಿಣಿ. ಮೂಲಾಧಾರ ಪದ್ಮದಲ್ಲಿ ಸಾಕಿನೀ ದೇವಿ ವಾಸವಾಗಿದ್ದಾಳೆ. ಅವಳಿಗೆ ಐದು ಮುಖ. ನಮ್ಮ ಶರೀರದ ಮೂಳೆಗಳಿಗೆಲ್ಲ ಅಭಿಮಾನಿ ದೇವತೆ ಇವಳು. ಇವಳದ್ದು ಧೂಮ್ರವರ್ಣ, ಹೊಗೆ, ಹೊಗೆಯ ಬಣ್ಣ. ಅಂಕುಶವೇ ಮೊದಲಾದ ಆಯುಧಗಳನ್ನು ಉಳ್ಳವಳು ಇವಳು. ವರದಾದೇವಿ ಸರಸ್ವತಿ ದೇವಿಯರೇ ಮೊದಲಾದಂತಹ ನಾಲ್ಕು ಶಕ್ತಿ ದೇವತೆಗಳಿಂದ ಆವೃತಳಾಗಿದ್ದಾಳೆ ಇವಳು. ಮುದ್ಗಾನ್ನದಲ್ಲಿ ಇವಳಿಗೆ ವಿಶೇಷ ಆಸಕ್ತಿ. ಸ್ವಾಧಿಷ್ಠಾನಾಂಬು ಜಗತಾ ಚತುರ್ವಕ್ತ್ರ ಮನೋಹರ ಶೂಲಾದ್ಯಾಯುಧ ಸಂಪನ್ನ ಪೀತವರ್ಣಾತಿ ಗರ್ವಿತ ಮೇಧೋ ನಿಷ್ಠಾ ಮಧುಪ್ರೀತ ಬಂದಿನ್ಯಾದಿ ಸಮನ್ವಿತ ದಧ್ಯನ್ನಾಸಕ್ತ ಹೃದಯ ಕಾಕಿನೀ ರೂಪಧಾರಿಣಿ. ಸ್ವಾಧಿಷ್ಠಾನ ಪದ್ಮದಲ್ಲಿ ವಾಸವಾಗಿರುವವಳು ಕಾಕಿನೀ ದೇವಿ. ಇವಳು ನಾಲ್ಕು ಮುಖಗಳಿಂದ ಕೂಡಿ ಮನೋಹರಳಾಗಿದ್ದಾಳೆ. ಶೂಲವೇ ಮೊದಲಾದ ಆಯುಧಗಳು ಇವಳದ್ದು. ಬಣ್ಣ ಹಳದಿ. ಇವಳಿಗೆ ಅತಿಯಾದ ಗರ್ವ. ನಮ್ಮ ಶರೀರದ ಮೇದಸ್ಸು ಅಥವಾ ಕೊಬ್ಬು, ಇದಕ್ಕೆ ಇವಳೇ ಅಧಿದೇವತೆ. ಆದ್ರಿಂದಲೇ ಮನುಷ್ಯರು ಕೊಬ್ಬು ತೋರಿಸುವುದು. ಇವಳಿಗೆ ಮದ್ಯ ಬಹಳ ಪ್ರಿಯ. ಎನ್ ಮಧುನಾ ಜುಹೋತಿ ಮಹತೀಮೇವ ತದ್ದೇವತಾಂ ಪ್ರೀಣಾತಿ. ಹೋಮದಲ್ಲಿ ಇವಳಿಗೆ ಮದ್ಯವನ್ನು ಅರ್ಪಿಸಿಬಿಟ್ರೆ ಬಹಳ ಸಂತೋಷ ಪಡ್ತಾಳಂತೆ. ಇವಳು ಬಂದಿನೀ ದೇವಿಯರೇ ಮೊದಲಾದ ಶಕ್ತಿಯರಿಂದ ಕೂಡಿದ್ದಾಳೆ. ಇವಳಿಗೆ ಮೊಸರನ್ನ ಬಹಳ ಇಷ್ಟ. ಮಣಿಪೋರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿಕಾಯುಧೋಪೇತ ಡಾಮರಿಯಾದಿಭಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬಾ ಸ್ವರೂಪಿಣಿ. ಅದೇ ಕುಂಡಲಿನಿ ಶಕ್ತಿ ಮಣಿಪುರ ಪದ್ಮದಲ್ಲಿ ಲಾಕಿನಿ ಸ್ವರೂಪಿಣಿಯಾಗಿದ್ದಾಳೆ. ಇವಳಿಗೆ ಮೂರು ಮುಖ, ಹತ್ತು ದಳಗಳ ಪದ್ಮದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಇವಳಿಗೆ ಕೋರೆ ದಾಡಿಗಳಿವೆ. ಇವಳ ಮೈ ಬಣ್ಣ ಕೆಂಪು. ಇವಳ ಆಯುಧಗಳು ಶಕ್ತಿ ಆಯುಧ, ವಜ್ರಾಯುಧ, ದಂಡಾಯುಧ. ಇವಳು ಕೋರೆ ದಾಡಿಗಳಿಂದ ಕೂಡಿ ಭಯಂಕರಳಾಗಿ ಕಂಡರೂ ಅಭಯ ಮುದ್ರೆ ಧರಿಸಿದ್ದಾಳೆ. ಡಾಮರಿ ಮೊದಲಾದಂತಹ ಶಕ್ತಿ ದೇವತೆಗಳಿಂದ ಆವೃತಳಾಗಿದ್ದಾಳೆ. ನಮ್ಮ ಶರೀರದ ಮಾಂಸಕ್ಕೆ ಇವಳು ಅಧಿದೇವತೆ. ಇವಳಿಗೆ ಬೆಲ್ಲದ ಅನ್ನ ಬಹಳ ಇಷ್ಟ. ಅನಾಹತಾಬ್ಜ ನಿಲಯ ಶ್ಯಾಮಾ ಭಾವದನದ್ವಯ ದಂಷ್ಟ್ರೋಜ್ವಲಾಕ್ಷ ಮಾಲಾದಿಧರಾ ರುಧಿರ ಸಂಸ್ಥಿತ ಕಾಲರಾತ್ರ್ಯಾದಿ ಶಕ್ತ್ಯೌಘವ್ರತ ಸ್ನಿಗ್ಧೌದನ ಪ್ರಿಯ ಮಹಾವೀರೇಂದ್ರ ವರದಾರಾಕಿಣ್ಯಂಬಾ ಸ್ವರೂಪಿಣಿ. ನಮ್ಮ ಹೃದಯದಲ್ಲಿ ಅನಾಹತ ಚಕ್ರ ಅಂತ ಪ್ರಸಿದ್ಧವಾಗಿರುವ ದ್ವಾದಶ ದಳ ಪದ್ಮದಲ್ಲಿ ರಾಕಿಣಿ ರಾಕಿಣಿ ರಾಕಿಣಿ ಅಂತನ್ನುವ ಯೋಗಿನಿಯ ನೆಲೆಸಿದ್ದಾಳೆ. ಇವಳಿಗೆ ಎರಡು ಮುಖ, ಕೋರೆ ದಾಡಿಗಳು, ಇವಳದ್ದು ಶ್ಯಾಮಲ ವರ್ಣ. ಚಕ್ರ, ಶೂಲ, ಕಪಾಲ, ಡಮರು ಇವುಗಳನ್ನು ಧರಿಸಿದ್ದಾಳೆ. ಇವಳು ತ್ರಿನಯನೆ. ನಮ್ಮ ದೇಹಕ್ಕೆ, ದೇಹದ ರಕ್ತಕ್ಕೆ ಇವಳೇ ಅಧಿದೇವತೆ. ಕಾಳರಾತ್ರಿಯೇ ಬದಲಾದ ಶಕ್ತಿ ದೇವತೆಗಳಿಂದ ಇವಳು ಪರಿವೃತಳಾಗಿದ್ದಾಳೆ. ತುಪ್ಪದಿಂದ ತಯಾರಿಸಿದಂತಹ ಸ್ನಿಗ್ಧಾಹಾರದಲ್ಲಿ ಇವಳಿಗೆ ವಿಶೇಷ ಆಸಕ್ತಿ. ನೈತಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿಯನ್ನ ಬೆಳೆಸಿಕೊಂಡು ಪರಾಕ್ರಮಿಗಳಾದವರಿಗೆ ಇವಳು ಅನುಗ್ರಹ ಮಾಡುವವಳು. ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ ಪಾಯಸಾನ್ನ ಪ್ರಿಯಾ ತ್ವಸ್ಥ ಪಶುಲೋಕ ಭಯಂಕರೀ ಅಮೃತಾದಿ ಮಹಾಶಕ್ತಿ ಸಂಮೃತಾ ಡಾಕಿನೀಶ್ವರೀ. ಕಂಠಸ್ಥಳದಲ್ಲಿರುವಂತಹ ವಿಶುದ್ಧಿ ಚಕ್ರದಲ್ಲಿ ಹನ್ನೆರಡು ದಳ ಕಮಲದ ಮೇಲೆ ಡಾಕಿನಿ ದೇವಿ ನೆಲೆಸಿದ್ದಾಳೆ. ಇವಳದು ರಕ್ತವರ್ಣ, ಒಂದೇ ಮುಖ, ಕಣ್ಣುಗಳು ಮೂರು, ಖಟ್ವಾಂಗ, ಖಡ್ಗ, ತ್ರಿಶೂಲಾದಿ ಆಯುಧಗಳನ್ನು ಧರಿಸಿದ್ದಾಳೆ. ಅಜ್ಞಾನಿಗಳಿಗೆ ಭಯವನ್ನುಂಟು ಮಾಡುವವಳು ಇವಳು. ನಮ್ಮ ದೇಹದ ಚರ್ಮಕ್ಕೆ ಇವಳೇ ಅಧಿದೇವತೆ. ಅಮೃತಾದಿ ದೇವಿಯೇ ಮೊದಲಾದ ಶಕ್ತಿ ದೇವತೆಗಳಿಂದ ಆವರ್ತಲಾಗಿದ್ದಾಳೆ. ಇವಳಿಗೆ ಪಾಯಸದಲ್ಲಿ ಹೆಚ್ಚು ಪ್ರೀತಿ. ಆಜ್ಞಾ ಚಕ್ರಾಬ್ಜ ನಿಲಯ ಶುಕ್ಲವರ್ಣ ಷಡಾನನ ಮಜ್ಜಾ ಸಂಸ್ಥಾಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರಾನ್ನೈಕ ರಸಿಕಾ ಹಾಕಿನಿ ರೂಪಧಾರಿಣಿ. ನಮ್ಮ ಭ್ರೂ ಮಧ್ಯದಲ್ಲಿರುವಂತಹ ಆಜ್ಞಾ ಚಕ್ರ ಅಂತನ್ನುವ ಎರಡು ದಳದ ಪದ್ಮದಲ್ಲಿ ಹಾಕಿನಿ ದೇವಿಯ ವಾಸ. ಇವಳದು ಬಿಳಿಯ ಬಣ್ಣ, ಜ್ಞಾನಮುದ್ರೆ, ಡಮರು, ಕಮಲ, ಜಪಮಾಲೆ, ಕಪಾಲ ಇವುಗಳನ್ನ ಕೈಗಳಲ್ಲಿ ಧರಿಸಿದ್ದಾಳೆ. ನಮ್ಮ ಎಲುಬಿನ ಒಳಗಿರುವ ಮಜ್ಜೆ ಮಜ್ಜೆ ಎಂಬ ವಸ್ತುವಿಗೆ ಇವಳೇ ಅಧಿದೇವತೆ. ಇವಳಿಗೆ ಆರು ಮುಖ, ಮೂರು ಕಣ್ಣು. ಹಂಸವತಿ ಮೊದಲಾದಂತಹ ಶಕ್ತಿ ದೇವತೆಯರಿಂದ ಆವೃತಲಾಗಿದ್ದಾಳೆ. ಕೇಸರಿಯ ಪರಿಮಳದಿಂದ ಕೂಡಿದ ಆಹಾರದಲ್ಲಿ ಇವಳಿಗೆ ವಿಶೇಷ ಪ್ರೀತಿ. ಸಹಸ್ರದಲ ಪದ್ಮಸ್ಥ ಸರ್ವರ್ಣೋಪಶೋಭಿತ ಸರ್ವಾಯುಧೋದರಾ ಶುಕ್ಲ ಸಂಸ್ಥಿತ ಸರ್ವತೋಮುಖಿ ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬಾ ಸ್ವರೂಪಿಣಿ. ನಮ್ಮ ಶಿರದಲ್ಲಿರುವಂತಹ ಬ್ರಹ್ಮರಂಧ್ರದಲ್ಲಿನ ಸಹಸ್ರದಳ ಪದ್ಮದಲ್ಲಿ ಯಾಕಿನಿ ದೇವಿ ನೆಲೆಸಿದ್ದಾಳೆ. ದಿಕ್ಕಿಗೊಂದೊಂದು ಮುಖ ಇವಳಿಗೆ, ವಿಶ್ವತೋಮುಖ. ಸಮಸ್ತ ಆಯುಧಗಳನ್ನು ಇವಳು ಧರಿಸಿದ್ದಾಳೆ. ಅ ಇಂದ ಹಿಡಿದು ಕ್ಷ ಎಂಬ ಅಕ್ಷರದವರೆಗೆ ಇರುವ ಎಲ್ಲ ವರ್ಣ ಶಕ್ತಿಗಳಿಂದ ಪರಿವೃತಲಾಗಿದ್ದಾಳೆ. ಎಲ್ಲ ಬಗೆಯ ಬಣ್ಣಗಳು ಸೇರಿಕೊಂಡಿವೆ ಇವಳ ಮೈಯ ಬಣ್ಣದಲ್ಲಿ. ಎಲ್ಲ ಬಗೆಯ ಆಹಾರಗಳು ಇವಳಿಗೆ ಪ್ರಿಯ. ಇವಳು ರೇತಸ್ಸಿಗೆ ಅಧಿದೇವತೆ ಅಂತ ಹೇಳಲಾಗಿದೆ. ಈ ರೀತಿಯಲ್ಲಿ ಕುಂಡಲಿನಿ ಶಕ್ತಿ ಅಂತ ಹೇಳತಕ್ಕಂತಹದ್ದು ನಮ್ಮಲ್ಲಿಯೇ ಇರುವಂತಹದ್ದು. ಅದನ್ನ ಸಾಧನೆಯ ಮೂಲಕ ಜಾಗೃತಗೊಳಿಸಿಕೊಂಡು ಅವುಗಳ ಬಗೆ ಬಗೆಯ ಅನುಭವವನ್ನು ಮಾಡಿಕೊಳ್ಳಬೇಕಾಗಿದೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.